ಅದೇ ನನಗೂ ಅರ್ಥ ಆಯ್ತಿಲ್ಲಕ್ಕಪ್ಪ. ಏನ್ ಅರ್ಥ ಆಯ್ತಿಲ್ಲ, ಅರ್ಥ ಆಯ್ತಿಲ್ಲ ಬಾ, ನನಗೂ ಗೊತ್ತಿಲ್ವಾ. ಕಿರ್ಚ್ಕೊಳ್ಳದೆ ಮತ್ತೆ ಇನ್ನೇನ್ ಮಾಡೋದಪ್ಪ, ನನ್ನ ಹೊಟ್ಟೆಗಿಲ್ದೇ ಹೆಂಗಾರು ಮಾಡಬಹುದು. ಇವನ್ ಜಮೀನಲ್ಲಿ ಬೆಳೆದಿರೋ ಜೋಳ ಎಲ್ಲ ಚಂದ್ರನಂದ ದನಗಳು ಬಂದ್ ಮೇಯ್ಕೊಂಡು ಹೋಗ್ಬಿಟ್ಟವಂತೆ. ಅಯ್ಯೋ, ಈಗ ದನ ಮೇಯ್ಕತ್ತೋ ನೀನೆ ಕೊಟ್ಟಿದ್ರೆ ಆಗಿರೋದಪ್ಪ ಓಸಿಯ. ನಾನ್ ಕೇಳಿದ್ರೆ ಒಂದಷ್ಟು ಹೆಂಗೋ ಕೂದು ಕೊಡ್ಬೋದು, ಬೇಡವಾ ಬಂದು ಒಂಚೂರು ಕೂಯ್ಕೊಂಡು ಹೋಗಪ್ಪ ಅಂತ ಹೇಳ್ಬೋದು ದನಗಿಲ್ಲ ಅಂದ್ರೆ. ನನ್ನ ಹೊಟ್ಟಿಗಿಲ್ದೇ ಇರ ನನ್ಗೆ ಒಟ್ಟುರೇಕಿಲ್ಲ ಕಣಯ್ಯ. ನನ್ ದನ ಕರಿಗೆ ಮೇವಿಲ್ದಂಗ್ ಮಾಡ್ಬಿಡ್ತಾನಲ್ಲ, ಏನ್ ಮಾಡೋದು. ನಮ್ ಏಮಣ್ಣ ಎಲ್ಲಿ ಕಿರ್ಚ ನೋಡ್ಬಿಡ್ದ್ರೆ ಆ ಕಳ್ಳೆ ಆಚೆಗೆ ಬಂದ್ಬಿಡೋದು ಅಂತ ನಂಗೆ ಅನ್ನಿಸ್ಬಿಟ್ಟದೆ. ಏನು ಹಿಂಗೆ ಕಿರಿಸ್ತಾನಲ್ಲ, ಅದು ಯಾಪಾಟಿ ತಾಕತ್ ಇರಬೇಕು ಗಂಟ್ಲಲ್ಲಿ. ತಾಕತ್ತಲ್ಲಕ್ಕನಪ್ಪ, ರೋಸ ರೋಸ. ಅಯ್ಯೋ, ನೀನು ರೋಸ್ ವಾ ಸ್ವಲ್ಪ ಕಡಿಮೆ ಮಾಡ್ಕ. ಬಿ ಪಿ ಗಿಪಿ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಆಗ್ಬಿಟ್ಟದು. ಈಗ ನೋಡಪ್ಪ, ಈಗ ನಮ್ಮ ದನ ಬಂದು ನಿಮ್ಮ ಹೊಲದಲ್ಲಿ ಬೆಳೆದಿರೋದೆಲ್ಲ ತಿಂದ್ಬಿಡ್ತು ಅಂತ ದಿನ ಕಂಪ್ಲೇಂಟ ಒಪ್ಪಿಸ್ತಿದ್ದ ಎಲ್ಲಪ್ಪ. ಈಗ ನಮ್ಮ ದನಗಳನ್ನ ಸಾಕ್ತೀನಿ, ಅವಕ್ಕೆ ಬುದ್ಧಿ ಹೇಳ್ಕೊಡಕ್ಕಾದ್ದ ನಾವು. ಬುದ್ಧಿ ಹೇಳಕ್ಕಾಗದೆ ಇರೋ ಬುದ್ಧಿ ಇರೋ ಮನ್ಸ ತಾನೇ ಅವನ್ ಸಾಕನೋ. ಅಲ್ಲಕ್ಕಯ್ಯ, ಹಂಗನ್ಬಿಟ್ಟು ನಾವು ನಮ್ ಬುದ್ಧಿ ಕಲ್ಸಕ್ಕಾದ್ದ. ಎಲ್ ಮೇಯಿಸ್ಬೇಕು ಅಲ್ಲಿ ಮೇಯಿಸ್ಕೋಬೇಕು. ಹಂಗ ನೀ ಹೇಳದ್ ನೋಡ್ತು ಅಂತಂದ್ರೆ ದನಗಳನ್ನ ನಾವು ಅವಕ್ಕೆ ಮನೇಲಿ ಕಟ್ಟಾಕ್ಬಿಟ್ಟು ಹುಲ್ಲು ಸೊಪ್ಪು ಸದೆ ಹಾಕಿದ್ರೆ ಅವ್ಯಾಕೆ ಇನ್ನೊಬ್ರು ಬೆಳಗ್ ಬಂದವು. ಅಲ್ಲಕ್ಕಯ್ಯ, ಬಾಯ್ಲಲ್ಲಿ ಮೇಯೋದ್ ಹೆಂಗದೆ? ಸರಿಗಿಲ್ಲ ಬಿಡು, ಈಗ ಕಮಲಕ ನೀನು ಇರುವೋ ಸಿ ಯಮಣ, ನೀನು ಇರು ಚಂದ್ರಣ. ಈಗ ಚಂದ್ರಣ್ಣನ ದನಗಳು ಬಂದ್ಬಿಟ್ಟು ನಿನ್ ಮೇವನ ಮೇಯ್ಕೊಂಡು ಹೋಗವೆ ಅಂತಂದೆ. ನಿನ್ನ ಹಸುಗಳು ಉಪವಾಸವೇ ಅಂತ ಏನು ಹೇಳೋದು? ಉಪವಾಸ ಅಲ್ಲ, ಈಗ ಅವನ್ ಬೆಳಗ್ಗೆ ನಿನ್ನ ಹಸಿಗೆ ಬೇಕಾದ್ರೆ ನಾ ಕೊಟ್ಟನಪ್ಪ. ಏನೋ ಈಗ ಜಾನುವಾರುಗಳು ತಿನ್ಕೊಂಡವ್ ಏನ್ ಮಾಡಕ್ಕಾದದ್ದು? ಹೋಗ್ಲಿ ಬಿಡು ಹೊತ್ಲಗೆ, ಅದ್ ಯಾಕೆ ಈ ಪಾಟಿ ಕೋಪ ಮಾಡ್ಕೊಂಡಿಯೇ? ಅಲ್ಲ, ಈಗ ನನ್ಗಿಲ್ವಲ್ಲ ಏನ್ ಮಾಡೋದಂದ್ರೆ, ಯಾಕಂದ್ರೆ ಒಂದ್ ಸರಿಯಾ ಎರಡ್ ಸರಿಯಾ? ನಾ ಕೊಟ್ಟನು ಬಾಮರಯ್ಯ, ಎಷ್ಟು ದಿವಸ ಕೊಟ್ಟೆ? ಅಲ್ಲ ರಾಜಣ್ಣ, ಎಷ್ಟು ದಿವಸ ಕೊಟ್ಟೆ ಅಂತ ಅಲ್ಲ ಇದು. ಈಗ ಚಂದ್ರಣ್ಣ ಏನ್ ಮಾಡ್ಬೇಕು, ಅವನ್ ಜಮೀನಲ್ಲಿ ದನ ಕಟ್ಬೇಕು, ಅವನ್ ಜಮೀನ್ಗೆ ಬೇಲಿ ಹಾಕ್ಬೇಕು, ದನ ಪಕ್ಕ ಜಮೀನ್ ಬೀರ್ಸಾಗ ಹೋಯ್ತಾರಲ್ಲ ಅನ್ಕಂಡಿ ರಸ್ತೆಲಿ. ಇಮ್ಮ ಕೈಯ ಬೀಸ್ಕೊಂಡಮ್ಮ ಹೋಯ್ತಿರ ನೋಡ್ತಂದ್ರೆ ಇಮ್ಮ ಕಮಲಾಕ್ ನಟ್ಟಿ ಹತ್ರಕ್ಕೆ ಹೋಯ್ತಾನೆ ಅಂತ ಚೆನ್ನಾಗ್ ಗೊತ್ತು. ಹಾಗೆ ನಾನೇನ್ ಮಾಡ್ದಿ, ನಾನು ಸ್ವಲ್ಪ ಬೊಳ್ ಬೊಳ್ಳಗ್ ನೆಡ್ಕೊಂಡು ಬಂದಿ. ನಾನು ಗೊತ್ತು ಇಮ್ಮ ಇಲ್ಲಿ ಇರ್ತಾನೆ ಅಂತ. ನೋಡಪ್ಪ, ಈಗ ದನಗಳನ್ನ ನಾವು ಸಾಕಿಮಿ, ಏನೋ ಹೆಚ್ಚು ಕಡಿಮೆ ಆಯ್ತದೆ, ನಾಮ್ ನಾವು ಅನುಸರಿಸ್ಕೊಂಡ್ ಹೋಗ್ಬೇಕು. ಅದಕ್ಕೆ ನಾವು ಯುದ್ಧಕ್ ನಿಂತ್ಕೊಳಕ್ಕಾದ್ದಪ್ಪ. ಯುದ್ಧ ಅಲ್ಲ ಕಣ್ಣಣ್ಣ, ಏನೋ ಬಿಡು, ಈಗ ಒಂದಷ್ಟು ಬೆಳೆನ ದನಕ್ಕಾಗಿ ನಮ್ ಏಮಣ್ಣ ಕೊಟ್ಟು. ಆಯ್ತು ಬಿಡವ, ಏಮಣ್ಣಂಗೂ ಕೊಡಮು ದನಗಳಿಗೂ ಕೊಡಂ ಬಿಡು. ಈಗ ಒಂದ್ ಕೆಲಸ ಮಾಡು ಚಂದ್ರಣ್ಣ, ಹೇಳಪ್ಪ. ನಿನ್ನ ಹಸುಗಳನ್ನ ಈಗ ನಿಂದ ಅಲ್ಲಿ ಒಂದ್ ಸ್ವಲ್ಪ ಬೇಜಲ್ ಹೊಲ ಅದಲ್ಲ, ಅಲ್ಲಿ ಒಂದ್ ಸ್ವಲ್ಪ ಏನಾರ ಹಾಕು, ಸತ್ತ ಸದೆ ತಿನ್ಕೊಂಡ್ ಇರ್ತವೆ ಅವು ಏನಾರು ಮಾಡ್ಕೊಂಡು. ಈಗ ನಿಮ್ ಮಟ್ಟಿತವು ಏನಾರು ಸಿಕ್ಕದ್ರವು ಏಮಣ್ಣ ನಟ್ಟಿತಕ್ಕೆ ಯಾಕೆ ಹೋದವು? ಹೋಗಕ್ಕಿಲ್ಲ, ಬೇಡ ಅಂದ್ರೆ ಕೆರೆ ಬೈಲಕ್ ಬಿಟ್ಬಿಡ್ಲಿ ಬಿಡು. ಈಗ ಎಲ್ಲ ಕಡೆ ಚಿರತೆ ದಾಳಿ ಮಾಡ್ತಾವೆ, ನೀನು ಮೇಕಳ್ಳಿ ಬಿಡು. ಹೋಗು, ಯಾವ ಗ್ವಾಮಾಳ ಇದ್ದದು? ಯಾವ ಗ್ವಾಮಾಳು ಇಲ್ಲ ಕಣ, ನಮ್ ನಮ್ ದನಗಳಿಗೆ ನಾಮೇ ಹಸರು ಇಲ್ಲೋ ಏನೋ ತಂದು ನಮ್ ಮನೇಲಿ ಹಾಕಿ ಸಾಕ್ಬೇಕಾಗದೆ ಗ್ವಾಮಾಳ ದಿಶೆ ಮಾತಾಡೋ. ಅದಕ್ಕೇನೆ ನಾವೆಲ್ಲ ಇನ್ಮೇಲೆ ಏನ್ ಮಾಡೋಣ, ಒಂದು ಬೇಲಿ ಹಾಕೊಳ್ಳೋಣ ಜಮೀನ್ಗೆ. ತಂತಿ ಬೇಲಿ ಅವ ಅಲ್ಲ ಕಣ್ಣಣ್ಣ, ರೈತ ಆಗಿ ನೀ ತಂತಿ ಬೇಲಿ ನೇರವಾಗಿ ಹೇಳವ, ಅದೇ ನೈಸರ್ಗಿಕ ಬೇಲಿ ಮಾಡ್ಕೊಳ್ಳೋಣ. ಹಂಗ ಹೇಳು, ಬೇಲಿ ಹಾಕದಂಗಿರ್ಲಿ. ನಾವು ಸಣ್ಣಕಿದ್ದಾಗ ಹಸುಗಳನ್ನೆಲ್ಲ ಬಿಟ್ಬಿಟ್ರೆ ಬೆಳಗ್ನ ಹತ್ತುವರೆ ಹನ್ನೊಂದು ಗಂಟೆ ಟೈಮ್ಗೆ ಗದ್ದು ಹೋಯ್ತನೆ ಹಸು ಹೊಡ್ಕೊಂಡು ಹೋಗೋದು. ಅವು ಪಾಡ್ಗ ಅವು ಮೇಯ್ಕೊಂಡು ಹಚ್ಚೋರು ಕಿರವು ಈ ಕಡೆ ನಮ್ಗೆ ಗದ್ದ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಮೂರುವರೆ ಅಷ್ಟೊತ್ತಿಗೆ ವಾಪಸ್ ಬತ್ತಿದ್ದು. ಹಾಗೆ ಹೆಂಗಿರೋದು, ಅವು ಮೇಯ್ಕತ್ತಿದ್ದು ಗದ್ದ ಕೆಲಸನೂ ಆಗೋದು. ಹಾಗೆ ಬೈಲ್ ಹಂಗೆ ಇತ್ತು ಕಂದ್ರೆ ರಾಜಣ್ಣ, ಅದನ್ನೇ ಹೇಳೋದು. ಈಗ ಬೈಲ್ ಕಮ್ಮಿ ಆಗ್ಬಿಟ್ಟದೆ, ಅದನ್ನೇ ಹೇಳೋದು. ಹಸುಗಳಿಗೆ ಮೇಯಕ್ ಜಾಗ ಇಲ್ದಂಗಿಲ್ವೋ? ನಮ್ ಸಿದ್ದಬುದ್ಧಿಯವ್ರು ಹೇಳ್ತಿರ್ನಿಲ್ವಪ್ಪ, ಕಾಡೆಲ್ಲ ನಾಡಾಯ್ತು ಕಪೋ ಅನ್ಕೊಂಡು ಹಂಗಾಗ್ಬಿಟ್ಟದೆ. ಈಗ ಕಾಡುಗಳು ಇಲ್ಲ, ಏನ್ ಊರ್ ನಾಡ್ನ ಕಾಡ್ ಮಾಡಕ್ ಆಯ್ತಾ ಇಲ್ಲ ಈಗ. ಅಯ್ಯೋ, ಅದೇನು ಹುಡುಗಾಟವಪ್ಪ, ಅಯ್ಯೋ ನಾಡ್ನ ಕಾಡ್ ಮಾಡ್ಬಿಟ್ರೆ ಜನಗಳೆಲ್ಲೋದರು? ಅದ್ ಕಷ್ಟ ಅದ, ಇರೋ ಕಾಡ್ನ ಉಳಿಸ್ಕೋಬೇಕು ನಾವು ಅಲ್ವಾ? ನಮ್ಮ ಮನ ಕಟ್ಟಿಸ್ತೀವಿ ಅನ್ಬಿಟ್ಟು ಏನು ಮರ ತರ್ಕೊಂಬಯ್ಯ ಮರಗಳು ಏನದೇನು ಅಷ್ಟು ಬೇಕಾಗಿರೋದಿಲ್ಲ ಒಂದು ಮನಗ ಆ ಪಾಟಿ ಮರವ ಹಾಕೊಂಡಿರ್ತಾರೆ ಅದಕ್ಕೆ ಅದೇನ ಹೇಳ್ತಿಲ್ಲಲ್ಲ ನಮ್ಮ ಕಮಲಕ್ಕ ಅದೇನು ನೈಸರ್ಗಿಕ ಏನವ ಬೇಲಿಯ ಅದನ್ನ ಈಗ ಮಾಡಕ್ ಶುರು ಮಾಡಿದ್ರೆ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಬೆಳಕತ್ತದ ಬೇಲಿ ಹಾಕಬೇಕು ಅಂತ ಹಂಗೆ ಅದೇ ದಸಕಂದೋಯ್ತು ಏನ್ ಎರಡು ಎಕರೆ ಬೇಲಿ ಹಾಕಕ್ ಹೊಸಿ ಆದದ ಈಗಲೇ ನನಗೆ ಬೇಲಿಗಳು ಹೆಂಗಿದ್ದು ಸ್ವಲ್ಪ ತೊಳ್ಕೊಂಡ್ಬರೋದು ಆಮೇಲೆ ಕಳ್ಳಿ ಗಿಡಗಳು ನೆಡೋದು ಹಿಂಗೆಲ್ಲ ಮಾಡ್ಕೊಂಡ್ರೆ ಅದೇ ಬೇಲಿ ಸಾಕು ಕಣ್ಣಣ್ಣ. ನೀನೀಗ ಬದು ಮೇಲೆಲ್ಲ ಸಸಿ ತನ್ ನೆಡು, ಇನ್ನೊಂದ್ ಎರಡು ವರ್ಷ ಸ್ವಲ್ಪ ಕಷ್ಟ ಪಡ್ಬೇಕಾಯ್ತದೆ ಬೇರೆ ದನ ಒಳಗ್ ಬರದೇ ಇದ್ದಂಗೆ ಹುಡುಕ್ಬೇಕು. ಈಗ ಅವು ಕಡಿಮೆ ಆಗ್ಬಿಟ್ಟವೆ ಎಲ್ಲ ಹಂಚ್ಗೆಲ್ಲ ಈ ಅರಣ್ಯ ಸಸಿಗಳು ಹಾಕಪ್ಪ. ಈಗ ಮೊದ್ಲು ಅಲ್ಲಕವ್ವ ಕಮಲಕ್ಕ ಈ ಪಾಟಿ ಘಟವ ಬೇಲಿ ಹಾಕ್ತೀವಿ ಅಂತಿದ್ದಂಗ ದಸಕ್ಕಂದೋಯ್ತು ಅಂತಾರಲ್ಲ ಇದನ್ನ ಆಡ ಮಾತ. ಹಂಗಾರೆ ಪಾಡಿ ಏನು ನಾವ್ ಹಾಕ್ತೀನಿ ಬಿಡು ಬೇಲಿ ದೊಡ್ಡ ಜಮೀನ್ದಾರ ಇಲ್ಲಿ ಇಲ್ಲಿ ಕೊಡ್ತಿ ಅಲ್ಲಿ ತಗೋಬತ್ತಿದ್ದೆ ನನ್ಗೇನಪ್ಪ ನಾನು ಇದೇ ಬೆಳೆ ಕಾಯ್ಕೋಬೇಕು ಮಾಡಿದ್ದೆ ಮಾಡ್ಬೇಕು ಇರೋದೊಂದ ಎರಡು ಎಕರೆ ಮೂರ್ ಎಕರೆ ಅದ್ರಲ್ಲಿ ನಾನು ಏನ್ ಮಾಡಕ್ಕಾಗಲ್ಲ. ಅಲ್ಲಿ ನೋಡಿ ರಾಜಣ್ಣ ಎಷ್ಟು ಚೆನ್ನಾಗಿ ಮಾಡಿಲ್ವಾ ನೋಡಿಲ್ವಾ ನೈಸರ್ಗಿಕ ಬೇಲಿ ಹೆಂಗ್ ಮಾಡವನೇ ಅಂತ ಅಂದ್ರೆ ಅಮ್ಮ ಕಳೆದ ವರ್ಷವೇ ಹಾಕದ ಅದು ಒಂದು ಒಂದು ಭುಜ ಮಟ್ಟಕ್ಕೆ ತನಕ ಬಂದು ನಿಂತವ್ರೆಲ್ಲ ಸಸಿ ಕೊಟ್ರಲ್ಲ ಅವ ಯಾಕೆ ಆ ಹೂ ಅನ್ಕೊಂಡು ಹೂ ಅಂದ ನಾನು ಒಬ್ನೇ ಮಾಡ್ಕೊಂಡೆ ಅವನಿಗೆ ಮಾಡ್ಕೊಡ್ನಿಲ್ಲ ಅಂತ ಇಲ್ಲ ಇಲ್ಲ ಇಲ್ಲಕ್ಕಪ್ಪ ನನಗ ಒಟ್ಟ ಕೆಚ್ಚು ಇಲ್ಲ ನಾನು ಯಾರು ಚೆನ್ನಾಗಿದ್ರು ಚೆಂದಾಗಿರ್ಲಿ ಅಂತ ಬಯಸ್ತೀನಿ ಕಪ್ಪ ಅಂತ ಜೀವ ಇದು. ಈಗ ಇಂತ ಒಳ್ಳೆ ಮಾತಾಡ್ದಿಲ್ಲ ಬಿಡು ನಾನು ಬರ್ತೀನಿ ಇಬ್ರು ಸೇರ್ಕೊಂಡು ಹಾಕೋ ನೋಡಪ್ಪ ಎಲ್ಲ ನೋಡಪ್ಪ ಈಗ ನನ್ನ ಕೈಲಿ ಆಗೋದಿಲ್ಲ ಅಂತಂದಾಗ ಆಗ ಅವ್ರು ಸಹಾಯ ಮಾಡ್ಬೋದು ಆಯ್ತು ನಾನು ಬರ್ತೀನಿ ಮುಗಿಸಿದ್ಮೇಲೆ ಅವನ್ ಜಮೀನ್ ತಕ್ಕ ಹೋಗ ಅವನ್ ಜಮೀನ್ಗೂ ಹಾಕೊಡು ದಸಕ್ ಅನ್ನಕ್ಕಿಂತ ಮೊದಲೇ ಹೋಗ್ಬೇಕಪ್ಪ. ಆಮೇಲೆ ನನ್ಗೆ ಯಾರೋ ಒಬ್ರು ಹೇಳ್ತಾ ಇದ್ರು ಕಾರಣ ಈ ಸಾವಯವ ಬೆಳೆಯೋರು ಈಗ ದನ ಕರುಗಳನ್ನ ಅವಾಯ್ಡ್ ಮಾಡ್ಬೇಕು ಅಂತ ಅಂದ್ರೆ ಈ ಅರ್ಕ ಅನ್ಬಿಟ್ಟು ಬೆಳಿತಾರಲ್ಲ ಸಾವಯವದ್ದು ಅದ ಸ್ವಲ್ಪ ದನ ಕರುಗಳು ತಿನ್ನಕಿಲ್ ಬಂತ ಯಾರು ವಾಸನೆ ಬರಲ್ವಂತೆ. ರೇಡಿಯೋನಲ್ಲಿ ಕೇಳಿದೆ ಅದೇನೋ ಅರ್ಕ ತಿನ್ನಕ್ ಹೋದ್ರೆ ಅದೇನೋ ಒಂಥರ ನೊರೆ ತರ ಬಂದ್ಬಿಡ್ತದಂತೆ ಆ ವಾಸನೆಗೆ ದನಗಳಿಗೆ ತಲೆನೋವು ಬಂದ್ಬಿಡ್ತದಂತೆ ಹಂದಿಗಳಿಗೂ ಅಷ್ಟೇ ಅದು ಕಾಡ್ತಾ ಇದ್ದಂಗೆ ಅದಕ್ಕೆ ತಲೆನೋವು ಬಂದ್ಬಿಡ್ತದಂತೆ ಅದಕ್ಕೆ ಅವು ಜಮೀನೊಳಗ್ ಬರಲ್ವಂತೆ. ಈಗ ರೈತರು ಏನ್ ಮಾಡ್ತಾವ್ರಂತೆ ಹಂಚ್ಗೆಲ್ಲ ಆರ್ಕ ಹಾಕ್ತಾವ್ರಂತೆ. ಅದಕ್ಕೆ ನಾವು ಯಾಕೆ ಮಾಡಬಾರ್ದು ಅದನ್ನ ಅಂದ್ರೆ ಹಂಚ್ಗೆ ನಾವು ಆರ್ಕ ಹಾಕ್ಬಿಟ್ಟು ನಮ್ಮ ಜಮೀನ್ಲೇ ಅಕ್ಕಪಕ್ಕದಲ್ಲಿ ಒಸಿ ಅವು ಮೇವು ಹಾಕ್ಬಿಟ್ರೆ ಒಳ್ಳೇದು ಅಂತ ಕಾಣಿಸ್ತದಲ್ಲ. ಒಳಗೆ ನಾವು ಬೆಳೆ ಬೆಳ್ಕೊಳ್ಳೋಣ ಮೇವು ಬೆಳೆ ಬೆಳ್ಕೊಳ್ಳೋಣ ಬೇರೆ ದನ ಬರ್ದೇ ಇದ್ದಂಗೆ ಬೇರೆ ಪ್ರಾಣಿಗಳು ಬರ್ದೇ ಇದ್ದಂಗೆ ಹಂಚಲ್ಲಿ ಏನ್ ಮಾಡ್ಬೇಕು ನಾವು ಆರ್ಕ ಹಾಕ್ಬೇಕು. ಅಂದ್ರೆ ನಾ ಈ ಕಾಡ್ನಂಚಲ್ಲಿ ರಾಜಣ್ಣ ಈ ಆನ ಹುಲಿ ಇವ್ಯಾವು ಬರ್ದೇ ಇರಂಗೆ ಈ ಸೋಲಾರ್ ಬೇಲಿ ಆಗ್ತಿದ್ರಲ್ಲಪ್ಪ ಹಂಗೆ ಜೊತೆಗೆ ಈ ರೈಲು ಹಳೆ ರೈಲ್ ಕಂಬಿಗಳನ್ನ ತಗೊಂಡೋಗ್ಬಿಟ್ಟು ಬೇಲಿ ಮಾಡ್ಕೊಂಡಿರ್ಲಿಲ್ಲ ಈಗ ಹಂಗ ಮಾಡಕ್ಕೆ ಆಗಲ್ಲ ಬಿಡು ರಾಜಣ್ಣ ಕಷ್ಟ. ಈಗ ಆರ್ಕ ಅಂದ್ರೆ ಹೆಂಗಾಯ್ತು ಅಂದ್ರೆ ಈ ಕಮಲಕ್ಕ ಅವಳಿತ್ತಲಲ್ಲಿ ಅವಾಗ ಬರ್ಬಾರ್ದು ಅಂದ್ಬಿಟ್ಟು ಅದ್ ಯಾವ್ದಕ್ಕೆ ಗಿಡ ನೆಟ್ಕೊಂಡವಳೆ ಯಾವ್ದೋ ನಾಗದಾಳಿ ಸೊಪ್ಪವ ಹಂಗೆ ಹಂಗೆ ಇದನ್ನ ಹಸುಗಳಿಗೆ ಬರಬಾರ್ದು ಅಂತ ನೆಟ್ಕೋಬೇಕು ಅಂತ ಅವಳು ಹೇಳ್ತಿರ. ಹಂಗೆ ಹಂಗೆ ಜೈವಿಕ ಬೇಲಿ ಅಂತ ಈಗ ಒಂದೊಂದು ಪ್ರಾಣಿಗಳಿಗೆ ಇಂತಿಂತದ ಆಗಲ್ಲ ಅದ್ರ ಕಾಟ ಜಾಸ್ತಿ ಇತ್ತು ಕಾಡಂದಿ ಜಾಸ್ತಿ ಇರೋ ಕಡೆಯಲ್ಲಿ ಇಂಥದ್ದು ಹಾಕೋಬಿಡೋದು ಏ ಒಂದೊಂದ್ಸರಿ ನುಗ್ಗಿದ್ರೆ ಪೂರ್ತಿ ಕಬ್ಬು ಎಲ್ಲಾನು ಹಂಗೆ ಪೂರ ಸಾವಿರ ಹಾಕ್ಬಿಡ್ತವೆ ನಾಶ ಮಾಡ್ಬಿಡ್ತವೆ. ಅವು ಬಂದ್ರೆ ಏನು ಒಂದು ಎರಡು ಬರೋಕ್ಕಿಲ್ಲ ಒಟ್ಟೊಟ್ಟಿಗೆ ಹಿಂಡೆ ಬಂದ್ಬಿಡ್ತವೆ ಬಂದ್ರೆ ಇನ್ನೇನಿಲ್ಲ ಕಬ್ಬೆಲ್ಲ ನಾಶ ಅನ್ನಂಗೆ. ಅದಕ್ಕೆ ಇಂಥದ್ದ ಬುದ್ಧಿ ಉಪಯೋಗಿಸ್ಬಿಟ್ಟು ಒಂಚೂರು ಅವಕ್ಕೆ ಏನಾಗಕ್ಕಿಲ್ಲ ಅಂತ ಬೆಳೆಯ ಒಂದು ಹಂಚಲ್ಲಿ ಹಾಕೋಬಿಟ್ರೆ ಒಟ್ಟಿನಲ್ಲಿ ನಾವು ಅದನ್ನ ಒಂಚೂರು ಅವಾಯ್ಡ್ ಮಾಡ್ಬೋದು. ಈಗ ನನ್ನ ಕಷ್ಟಕ್ಕೆ ಯಾರೋ ಈಗ ಹೇಳೋ ಕಾಡ್ ಮರ ಎಲ್ಲ ಒಂದ್ ಚೂರ್ ಚೂರ್ ಬೆಳ್ಕೊಂಡಿದ್ದು ಎಲ್ಲಾನು ಎಲೆ ಪಲ್ಲೆ ಎಲ್ಲ ತಿನ್ಕೊಂಡೋಗ್ಬಿಟ ಚಂದ್ರಣ್ಣ ಸರ್. ಎಲೆ ಪಲ್ಲೆ ಹೊಂಟದ್ರೆ ಏನು ಈಗ ಮಾಗಿತಾನೆ ಈಗ ಇದ್ ಮುಗಿದ್ಮೇಲೆ ಚಿಗರ್ಕತ್ತದ ಬಿಡು. ನಮ್ಮ ಏಮಣ್ಣ ಈ ಯಾವ್ದಪ್ಪ ಈ ಕೋರ್ಟ್ ಹೋಗಿ ಅಭ್ಯಾಸ ಅದೇ ಅಂತ ಕಾಣಿಸ್ತದ ವಾದ ಕಲವ ಈ ಟೇಬಲ್ ನ ಕುಟ್ಟಿ ಕುಟ್ಟಿ ಹೇಳ್ತಾರಲ್ಲ ಹಂಗೆ ಮೈಲ್ ಹಾರ್ಡ್ ಅಂದಂಗೆ ಕುಟ್ಟಿ ಕುಟ್ಟಿ ಹೇಳ್ತಾನೆ ಸ್ವಲ್ಪ ನೆಟ್ ಕೇಳಕ್ ಆಗದ. ಏ ಚಂದ್ರಣ್ಣ ಹೇಳ್ತೀನಿ ಕೇಳು ನನ್ ರೋಸಕ್ಕೆ ನಾನ್ ಬರ್ತಾ ಇರಂದಾಗ ನಾನು ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ನಿನ್ ಜೊತೆ ಅದ್ ಯಾವಾಗ್ಲೂ ಜಗಳಾಡ್ಕೊಂಡು ನಿನ್ ಕಂಡ್ರೆ ಆಗಕ್ಕಿಲ್ವಲ್ಲಪ್ಪ ಈ ತಿಮ್ಮಣ್ಣನ ಮಗ ಕುಮಾರ ಅವನು ನನ್ಗೆ ಹಿಂಗೆ ಹಿಂಗೆ ಆಗ್ಬಿಟ್ಟದೆ ಅಂತ ಅವನಂದ ಬಾ ನನಗೆ ಟೇಷನ್ಗೆ ನಮ್ ಪೊಲೀಸ್ನವ್ರಿಗೆ ಗೊತ್ತದೆ ಒಂದ್ ಕಂಪ್ಲೇಂಟ್ ಹಾಕ್ಬಿಡವ ಅವನ ಅವನ್ನೇ ಕರೆಸ್ತಾನೆ ಅಂತ ಅಂದ. ನಾನು ಯಾಕೋ ಅಂದ್ರೆ ನಾವ್ ಸುಮ್ನೆ ಏಕಾಏಕಿ ಹೋಗ್ಬಿಡೋದು ವಿಶ್ವಾಸ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಸಿಯ ಕಮಲಕ್ಕೊಂದು ಮಾತಾಡೋ ನಿಂಗೆ ಗೊತ್ತಿಲ್ಲ. ನೀ ಏನ್ ಮಾತು ಅಂತ ಅಡಿ ಸಣ್ಣ ಸಣ್ಣ ವಿಷಯಕ್ಕೆ ಟೇಷನ್ ಗೀಷನ್ ಅಂತೆಲ್ಲ ಮಾತಾಡ್ತಿಲ್ಲ ನೀನು. ಅಲ್ಲ ಟೇಷನ್ ಅಂದ್ರೆ ಪದೇ ಪದೇ ಹಂಗ ಆದಾಗ ಈಗ ಆಗದೆ ಇರೋರು ಒಂಚೂರು ಹೇಳ್ಕೊಟ್ಬಿಟ್ಟಾಗ ಆಯ್ತದಲ್ಲಪ್ಪ, ನಾನು ಹೇಳಿಕೆ ಮಾತು ಕೇಳೋನಾಗಿದ್ರೆ ಹೋಗುವೆ ಜಗಳ ಜಾಸ್ತಿ ಆಗೋದು. ಹಸುಗಳು ಎಲ್ಲಾನು ಸಾವಿರ ಹಾಕ್ಬಿಟ್ಟವೆ ಅಂತ ಅಂದ್ಯಲ್ಲ ನಿನ್ ಗಿಡಗಳನ್ನೆಲ್ಲ. ನಾನು ಹೋಗಿದ್ದೀನಿ ನಿನ್ ಗದತ್ತ ನೋಡ್ಕೊಂಡ್ ಬಂದೆ ಆಚರಿಂದ ಬರ್ರಾಗ ಏರಿ ಮೇಲಿಂದ. ಏನ್ ಮಾಡಬೇಕು ಗೊತ್ತಾ, ಅವು ಒಳ್ಳೆ ಕೆಲ್ಸನೆ ಮಾಡವ ನಿಂಗೆ ಈ ಸರ್ತಿ ಎಲ್ಲಾ ಹರಡ್ಕೊಂಡ್ಬಿಡ್ತಿತ್ತು. ಅವು ತಿಂದಾಕಿರೋದ್ರಿಂದ ಈಗ ಉದ್ದಕ್ ಬೆಳಕತ್ತದ. ಈಗ ಏನ್ ಉದ್ದಕ್ ಬೆಲೆ ಸರಿಯಾಗಿ ಅಂದ್ರೆ ದನ ಬಿಟ್ ಬಿಡತ್ತಾಗ ಕರ್ಕೊಂಡೋಗಿ. ಏ ಇಲ್ಲ ಇಲ್ಲ, ಈ ಸಲ ಮಾಡಿದ್ರೆ ಸರಿಯಾಗದಕ್ಕ ಸುಮ್ರು ಚಂದ್ರಣ. ಒಂದು ಸಲ ಗಿಡ ಚೆನ್ನಾಗ್ ಬೆಳಿತದ ನೋಡ್ಲಿ ಅವನು. ಹಂಗನ್ಬಿಟ್ಟು ಇನ್ನೊಂದ್ಸಲ ಬುಡಕ್ ಹೋಗ್ಬೇಡ ನೀನ್ ಹಸುಗಳನ್ನ. ಸಸಿ ಮೇಲೆ ತಂದು ಒಂಚೂರು ಮುಳ್ಕಂಟಿ ಹಾಕಿರು, ಅದೊಂಚೂರು ಮೇಲೆ ಕೆದಳೋವಾಗ ಯಾವ್ದು ಅನ್ವು ಬರೋದಿಲ್ಲ. ಅಲ್ಲ ಇದು ಟೇಸನ್ನು ಗೀಸನ್ನು ಅಂತಿದ್ರಲ್ಲಪ್ಪ, ಈ ನಮ್ಮೂರ್ನಾಗ ಪಂಚಾಯತಿ ಇಲ್ವಾ, ಅಲ್ಲಿ ಅಲ್ಲೇ ತೀರ್ಮಾನ ಮಾಡ್ಕೊಂಬಿಡಮ್ಮ. ಅದಕ್ಕೆ ಹಾಕಪ್ಪ ಪೇಟೆಗೆ. ಅಯ್ಯೋ ನಮ್ ಏಮಣ್ಣ ತಲೆ ಮೇಲೆ ಎತ್ಕ ಒತ್ಕೊಂಬಿಟ್ಟಣ ಇದ, ಏನೋ ದೊಡ್ಡ ಅಪರಾಧ ಆಗ್ಬಿಟ್ಟದೆ ಅಂತ. ಅಲ್ಲ ನೀನಟ್ಟಿ ಇರೋದು ಯಾಕವ್ವ, ಇದನ್ನೆಲ್ಲ ಕುಂತ್ಕೊಂಡು ಬಗೆಹರಿಸ್ಕೊಳಕಲ್ವಾ. ಆ ಪಡ್ಸಾಲಲ್ಲಿ ಏನು 20 ಜನ ಸೇರ್ಬೇಕಿಲ್ಲ, 50 ಜನ ಸೇರ್ಬೇಕಿಲ್ಲ, ಊರ್ ಮಂದಿ ಎಲ್ಲ ಸೇರಂಗಿಲ್ಲ ಕವ್ವ. ನಮ್ ನಾಲ್ಕೇ ಜನ ಕುಂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳೋದಲ್ವಾ. ಈ ನಮ್ ಏಮಣ್ಣನ್ ಸಿಟ್ಟು ನೋಡ್ತು ಅಂದ್ರೆ ಬಗದ ಹಾಕ್ಬಿಡಂಗ್ ಮಾತಾಡ್ತಾನೆ. ಈಗ ಏನ್ ಕೊಟ್ಟಯವ ಕಮ್ಮಿ ಮಾಡಕ್ಕ ಹೊಟ್ಟೆಗ್ ತಣ್ಣಗೆ ಏನಾದ್ರು. ಇಲ್ಲ ಇಲ್ಲ ಅದು ಕೊಡ್ತೀನಿ ಕುಡಿಲಿ, ನನಗ್ ಗೊತ್ತು ನೋಡ್ಕತೀನಿ. ಈಗ ಈಗ ನೈಸರ್ಗಿಕ ಅದೇನ ಬೇಲಿ ಮಾಡ್ಬೇಕು ಅಂತ ಹೇಳ್ತಿದ್ಯಲ್ಲವ, ಇದೆಲ್ಲ ಏನೇನ್ ನೆಡ್ಬೋದು ಈ ತೇವರಿ ಮೇಲೆ ಅಂಚಲಿ ಅನ್ನದ ಹೊಸಿ ಹೇಳು ನೋಡಮ್. ಈಗ ಅರಣ್ಯ ಇಲಾಖೆಗೆ ಹೋದ್ರೆ ಕಣ್ಣಣ್ಣ, ನಿನ್ಗೆ ರಿಯಾಯಿತಿ ದರದಲ್ಲಿ ಈ ತೇಗ, ಆಮೇಲೆ ಅದೇನ ಸಿಲ್ವರ್ ಓಕು, ಆಮೇಲೆ ಎಬ್ಬೇವು ಎಲ್ಲ ಕೊಡ್ತಾರೆ. ಎಲ್ಲ ತಂದು ತಂದು ಒಂದೊಂದು 30 ಅಡಿ ಜಾಗ ಬಿಟ್ಟು ಬಿಟ್ಟು ಬಿಟ್ಟು ನೆಟ್ಕೊಂಡ್ಬರ್ಬೇಕು. ಆಮೇಲಿಂದ ಅದ್ರ ಮಧ್ಯಕ್ಕೂ ಬೇರೆ ಸಣ್ಣ ಸಣ್ಣದು ಪೊದೆ ತರ ಬೆಳಿತಾವಲ್ಲ ಗಿಡಗಳು, ಅವ್ ನೆಟ್ಕೊಂಡ್ರೆ ಆಯ್ತಲ್ಲ ನಮ್ಗೆ ನೈಸರ್ಗಿಕ ಬೇಲಿ. ನಾಳೆ ದಿನ ಅದ್ ಬೆಳೆದ್ರೆ ನಮ್ಗೆ ಬೆಲೆನು ಸಿಗ್ತದೆ. ಈ ನಮ್ಮ ಏಮಣ್ಣ ಅದೆಲ್ಲೋ ಈ ಅರಣ್ಯ ಇಲಾಖೆ ಮತ್ತೆ ಈ ಕೃಷಿ ಇಲಾಖೆಗೆ ಹೋಗಿದ್ ಬರ್ತೀನಿ ಅಂತ ಕಳೆದ ವಾರ ಹೇಳಿದ್ದ. ಅದೇನೇನ್ ಕೇಳ್ಕೊಂಡ್ ಬಂದಿದ್ದನು ನಮ್ಮ ಏಮಣ್ಣ? ಒಂಚೂರೆಲ್ಲ ಆರ್ ಟಿ ಸಿ ಇವೆಲ್ಲ ಆಧಾರ್ ಕಾರ್ಡ್ ಅವೆಲ್ಲನೂ ತಗೊಂಡ್ಬಪ್ಪ, ನಿಂದ ಏನೇನು ಅದೇ ದಾಖಲೆ ಎಲ್ಲನೂ ಮಾಡ್ಕೊಡವ, ನಮ್ಮ ಕೈಲಿ ಎಷ್ಟಾಯ್ತದೆ ಅಷ್ಟು ಮಾಡ್ಕೊಡವ ನಿನ್ನ ಜಮೀನ್ಗೆ ಅಂದ್ಬಿಟ್ಟು ನೋಡ್ಬಿಟ್ಟು ಅಂತ ಹೇಳವ್ರೆ. ಅದು ಇರಲಿ, ಅದೆಲ್ಲ ಇನ್ನೊಂದ್ಸರಿ ಫೋನ್ ಮಾಡ್ತೀನಿ ಅಂತ ಹೇಳವ್ರೆ. ಹೊಸಿ ಪಸಿ ಎಲ್ಲ ಮಾಡಿಸ್ಕೊಬೇಡ, ಕರೆಕ್ಟಾಗಿ ಪೂರ್ತಿ ಮಾಡಿಸ್ಕೊ. ಇಲ್ಲ ಇಲ್ಲ, ಈಗ ಕಮಲಕ್ಕ ಹೇಳ್ತಾ ಇರೋದಕ್ಕೆ ನಾನು ಹಂಗೆ ಈಗ ಎಲ್ಲ ಕಡೆ ಸುಮ್ಮನೆ ತಂದು ಒಂದು ಹತ್ತು ಗುಂಟೆಗೆ ಪೂರ್ತಿ ತೇಗ ಹಾಕ್ಬಿಡವ ಅಂದ್ಕೊಂಡಿದ್ದೆ. ಆಮೇಲೆ ಹಂಗೆ ಹಾಕ್ಬಾರ್ದಂತೆ ಎಲ್ಲನೂ ಒತ್ತೊತ್ತಿಗೆಯ, ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಂತರದಲ್ಲಿ ಹಾಕೋಬೇಕು, ಎಲ್ಲ ನನಗೆ ಜಾಸ್ತಿ ಬೆಲೆ ಸಿಗ್ತದೆ ನನಗೆ ಇದು ಹಾಕ್ಬಿಟ್ರೆ ಅಂದ್ಬಿಟ್ಟು ರೈತರು ಏನು ಮಾಡ್ತಾರೆ, ಇಡೀ ಭೂಮಿಗೆಲ್ಲ ಹಾಕ್ಬಿಡೋದು. ಇನ್ನೇನು ಅದೇ ಅಲ್ಲಿ ಒಂದು ಹುಲ್ಕಡಿನೂ ಬೆಳೆಯೋಕೆ ಅವಕಾಶ ಹಾಕಿಲ್ಲ, ಆ ಥರ ಮಾಡ್ಬಿಡ್ತಾರೆ. ಅದಕ್ಕೆ ದೂರ ದೂರಕ್ಕೆ ಅದು ಒಂದು 10 ಗಿಡ, ಇದು ಒಂದು 5 ಗಿಡ, ಇದು ಹಂಗೆ ಒಟ್ಟಿನಲ್ಲಿ ಎಲ್ಲನೂ ಸೇರಿಸ್ಕೊಂಡು ಸಮಗ್ರವಾಗಿರ್ಬೇಕು ನಮಗೆ, ಆ ಥರ ಇರಬೇಕು. ಈ ಬೇಲಿ ಅನ್ನೋದಕ್ಕೆ ಹೇಳ್ತೇನೆ, ಈ ಬೇಲಿಗೆ ಒಂದು ಕಮಲಕ ಅವೆಲ್ಲ ಬೆಳೆಯ ಗಂಟ ಒಂದು ಜಾಗ ಬೇಕಲ್ಲಪ್ಪ, ರಕ್ಷಣೆ ಬೇಕಲ್ಲ. ಅದಕ್ಕೆ ಏನಂದರೆ ಈ ಇದಾಕ್ಬಿಡೋದು ಯಾವುದೋ ಭೂತಾಳೆ, ಭೂತಾಳೆಯಿಂದ ಏನಂತ ಅಂದ್ರೆ ಅದು ಬೇರು ಆಳಕ್ಕೆ ಹೋಯ್ತದೆ. ಆಳಕ್ಕೆ ಹೋದಾಗ ಸುತ್ತ ನಾವು ಹೆಂಗುವೆ ಒಂದು ಹಳ್ಳ ತೆಗ್ದೇ ತೆಗಿತೇವೆ ಬೇಲಿ ಮಾಡಕ್ಕೆ. ಅಲ್ಲಿ ಮಳೆ ಹೋದಾಗ ಅಲ್ಲೆಲ್ಲ ನೀರು ಬರ್ತದಲ್ಲ, ಅದು ಚೆನ್ನಾಗಿ ನೀರೇ ಹಿಂಗಿಸ್ತದೆ ಭೂಮಿಗೆ. ಮತ್ತೆ ನಮಗೆ ಬೇಕು ಅಂದಾಗ ಬೇಸಿಗೆನಲ್ಲಿ ಆ ನೀರು ಭೂಮಿಗೆ ಹೋಗಿ ಸೇರ್ಕೊಂಡಿರ್ತದೆ. ಅದ್ರ ಜೊತೆನಲ್ಲಿ ಏನೆಲ್ಲ ಈ ಎಂಥದ್ದು ಹಸಿರೆಲ್ಲ ಗಿಡಗಳು ಇರ್ತಾವಲ್ಲ, ಅವನ್ನೇ ಬೇಲಿಗೆ ಹಾಕಬಿಡೋದು. ಅವಕ್ಕೆ ಏನಾಯ್ತದೆ, ಚೆನ್ನಾಗಿ ಚಿಗುರು ಬಂದಾಗ ಅವನ್ನೇ ತರದು ತರದು ಹಸಿರೆಲ್ಲ ಗೊಬ್ಬರ ಮಾಡ್ಬಿಡೋದು. ಹಾಂ, ಈ ಥರ ಎಲ್ಲ ಮಾಡ್ಬೋದು ಅಂದ್ಬಿಟ್ಟು ಅವರು ಹೇಳಿದ್ರು. ನಾನು ಯಾಕೆ ಇಷ್ಟು ರೋಷವಾಗಿ ಮಾತಾಡ್ದೆ ಅಂದರೆ, ಮಾಮೂಲಿ ನನಗೆ ನಮ್ಮ ಹೇಳಿದ್ನಲ್ಲ ತಿಮ್ಮಣ್ಣನ ಮಗ ಕುಮಾರ, ಒಂಚೂರು ಅವನಿಗೆ ಈ ಒಂಚೂರು ಲೀಡರ್ಶಿಪ್ ಜಾಸ್ತಿ, ಅವನಿಗೊಂದು 4 ಕಡೆ ನನ್ನ ಕಡೆಗೆ ಒಂದು 4 ಜನ ಬೇಕು ಎಳ್ಕೋಬೇಕು ಅಂತ ನನಗೆ ಪ್ರಯತ್ನ ಮಾಡ್ತಾವನೆ. ನನಗೆ ಈಗ ಅರ್ಥವಾಯ್ತದೆ ಚಂದ್ರಣ್ಣ ನನ್ನ ಜೊತೆಲಿ ಅಷ್ಟು ಇದುವಾಗಿದ್ದ ಮನಸ ಅವನ ಮೇಲೆ ನಾನು ಕಂಪ್ಲೇಂಟ್ ಕೂಡ ಕೊಂಡ್ಬಿಡ್ತಿದ್ದೀನಲ್ಲ ಅಂತ. ಇವೆಲ್ಲ ನಡೀತವೆ ಹಳ್ಳಿಗಳಲ್ಲಿ ಕಣ್ಣ, ಗೊತ್ತಾಯ್ತಲ್ಲ. ಯಾರ ಅವನ ತಿಮ್ಮಣ್ಣನ ಮಗ ಕುಮಾರ ಅಂದಿಲ್ಲ, ಒಂದಿನ ಕರ್ಕಬೈಲಿ ಅವನಿಗೆ ಸರಿಯಾಗಿ ಪಾಠ ಮಾಡ್ತೀನಿ ನಾನು. ಏನ್ ಪಾಠ ಮಾಡಿದ್ರು ಕೇಳಕ್ಕಿಲ್ಲ ಬಿಡು, ಅದಕ್ಕೆ ಮಾಡಕ್ಕಿಲ್ಲ. ಏನಕ್ಕ ಬನ್ನಿ ನೀನು ಒಂದಿನ ಟೀ ಊಯಿಸೋ ತಲೆ ಮೇಲೆ ಅವನಿಗೆ ಏನೋ ಹೇಳ್ದಂಗೆ ಅದೇ ಯಾವ ಯಾವ್ದು ಯಾವ್ದಪ್ಪ ಬೀದಿ ಲೋಕ ಮಾರಿಯ ಮನೆ ಒಳಗೆ ಗುಟ್ಕೊಂಡಂಗೆ ಆಯ್ತದೆ ಕಣ, ಅದೆಲ್ಲ ಅಂತ ಈ ಪಡ್ಡೆ ಈ ಕಣ್ಣ ಸಹವಾಸ ಮಾಡಿದ್ರೆ ಅದೇನೋ ಅಂತಾರಲ್ಲಪ್ಪ ಹಂಗಾಯ್ತದೆ, ಹಂಗೆಲ್ಲ ಹೋಗ್ಬೇಡ ಗುಡ್ಸ್ಕೋಬೇಕು. ಯಾಕೆ ಹೋಗಿದ್ದೆ ಅವನ ದಂಡಕ್ಕೆ? ಏ ನಾನು ಬರ್ತೇನೆ ಅಂದಾಗ ಇದು ಯಾಕೆ ಕಣಂಗೆ ಹೋಯ್ತಿದ್ಯ ಅಂದ, ನನಗೂ ಕ್ವಾಪ ಅಲ್ವಾ ಬೈಕ್ ಅಂಡ್ ಹಿಂಗಿಂಗ್ ಮಾಡ್ಬಿಟ್ಟವನೆ ಅಂತ, ಅವನಿಗೂ ಅದೇ ಬೇಕಾಗಿತ್ತು. ಏನಾಯ್ತದೆ ಅಂದ್ರೆ ಹೈಕ್ಲು ಊರಲ್ಲಿ ನಾನೊಂಚೂರು ಗುರ್ತಿಸ್ಕೋಬೇಕು ಅವ್ರತವ ಇವ್ರತವ ಅಂತ, ಒಂದಿಷ್ಟು ಸುಮ್ಮನೆ ಹಿಂಗೆ ಎಲ್ಲ ಮಾಡೋದು ಗುಂಪು ಮಾಡೋದು ಅವ್ರನ್ನ ಇವ್ರನ್ನ ಗುಂಪು ಹೊಡಿಯೋದು ಇವೆಲ್ಲ ಮಾಡ್ತವೆ. ನಾವೆಲ್ಲ ರೈತರಿಗೆ ಎಲ್ಲ ಒಂದೇ, ತಿಮ್ಮಣ್ಣನ ಮಗನೋ ಬೊಮ್ಮಣ್ಣನ ಮಗನೋ ಅದ ಬಿಟ್ಬಿಡಿ ಆಯ್ತಾ, ಅವನು ಕರ್ಕೊಂಡು ನಮ್ಮ ಹೊಲದಕ್ಕೆ ಗದ್ದೆದಕ್ಕೆ ಕರ್ಕೊಂಬಂದು ಅವ್ರನ್ನು ಒಸಿ ಬೇಲಿ ನೀಡಪ್ಪ ಅಂತ ಹೇಳಮ್ಮು ಆಯ್ತಾ. ಯಾಕಂದ್ರೆ ಅದೆಲ್ಲ ಒಳ್ಳೇದಲ್ಲ ಯಮಣ್ಣ, ಅವೆಲ್ಲ ಒಳ್ಳೇದಲ್ಲ. ಆ ಐಕಳನ್ನ ಮಾತಾಡ್ಸೋದು ದೊಡ್ಡ ತಪ್ಪಿಯೇ. ನಮ್ಮ ಕೆಲಸ ನಾವು ಮಾಡಬೇಕು, ನಮ್ಮ ಜಮೀನ್ ಕೆಲಸ ನಾವು ಮಾಡ್ಕೋಬೇಕು ಅಲ್ವಾ. ನಾವು ಕೆಲಸ ಶುರು ಮಾಡಿದ್ರೆ ಅವು ಆಡೋ ಅಷ್ಟೊತ್ತು ಆಡ್ಕೊತವೆ, ಆಮೇಲೆ ನಾವು ಒಂದೆರಡು ಮೂರು ಸರ್ತಿ ಕರ್ಕೊಂಬಂದ್ರೆ ಜಮೀನ್ ಕಡೆಗೆ ಅವ್ ನಾಳಿದ್ದಿಂದ ಅವನು ಇಲ್ಲಿಗೆ ಬರ್ತವೆ. ಅದಕ್ಕೆ ಆ ಕೆಲಸ ನಾವು ಮಾಡಬೇಕು. ಈಗ ನೋಡವ ಕಮಲವ್ವ, ಈಗ ಬೇಲಿ ನೆಡೋದೇನೋ ಸರಿ ಆಯ್ತಾ, ನಮ್ಮ ದನಗಳು ನಮ್ಮ ಜಮೀನ್ಲೆ ಮೇಯೋದನ್ನೋ ಸರಿ ಆಯ್ತು, ಒಪ್ಕೊಳ್ಳಮ್ಮ. ಈಗ ಈ ಊರ್ ಸುತ್ತಮುತ್ತ ಎಲ್ಲ ಸುತ್ತೂರ್ಲೆಲ್ಲ ಜಾತ್ರೆಗಳಾಯ್ತಾವೆ ಆಯ್ತಾ, ಸ್ವಲ್ಪ ಹುಷಾರಾಗೂ ಇರಬೇಕು ನಾವು. ಮತ್ತೆ ದನಗಳನ್ನು ಕರ್ಕೊಂಡು ಹೋಗಂಗಿಲ್ಲ ಜಾತ್ರೆಗೆ ಅಂತ ಹೇಳ್ಬಿಟ್ಟವ್ರೆ ಮಾಡ. ಆ ರೋಗ ಏನ ಇದೆ ಅಂತ ಹೇಳ್ತಿದ್ದಲ್ಲಪ್ಪ. ಈಗ ಬತ್ತರಂತೆ ನೋಡು, ಮಂಗಳವಾರ ದಿನ ನಿಮ್ಮ ಊರಲ್ಲಿ ಒಂದ್ 50 ಲಸಿಕೆ ಹಾಕಕ್ಕೆ ಒಂದ್ 50-100 ಎಷ್ಟು ಜಾನುವಾರು ಅವೆ ಎಲ್ಲಾನು ಒಂದು ಚೀಟಿಲಿ ಬರೆದು ಇಷ್ಟವೆ ಅಂದ್ಬಿಟ್ಟು ಕೊಡು. ನಾವು ಬೇಕಾದ್ರೆ ನಮ್ಮ ಡಾಕ್ಟ್ರು ಹೋಗಿದೆ ಮನೆ ಸಿನಾರ್ ಇದಕ್ಕೆ, ಹಿಂಗೆಲ್ಲ ಬಂದ್ಬಿಟ್ಟದೆ ಅಂತವ ಎಲ್ಲ ಸುದ್ದಿ ಆಗ್ಬಿಟ್ಟದೆ ಏನು ಸರ್ ಮಾಡೋದು ಅಂತ ಡಾಕ್ಟ್ರು ಕೇಳಿದ್ದಕ್ಕೆ ಅವರು ಆಯ್ತಪ್ಪ ಅದು ಒಂದು ಲಸಿಕೆ ಓಪನ್ ಮಾಡಿದ್ರೆ ಈಗ ಕರೋನದಲ್ಲಿ ಒಂದು ಬಾಟ್ಲ್ ಓಪನ್ ಮಾಡಿದ್ರೆ ಅಚ್ಚನ ಒಟ್ಟಿಗೆ ಕೂರ್ಸಂಗೆ ಕೂರ್ತಿದ್ರಲ್ಲಪ್ಪ, ಹಂಗೆ ಅದಕ್ಕೂ ಒಂದು ಓಪನ್ ಮಾಡಿದ್ರೆ ಕಡಿಮೆ ಅಂದ್ರೆ ಒಂದು 50 ಹಸುಗಳು ಬೇಕಂತೆ, ದನಕರುಗಳು ಬೇಕು ಅದಕ್ಕೆ ಎಲ್ಲಕ್ಕೂ. ಒಂದ್ಸರಿ ಓಪನ್ ಮಾಡಿದ್ರೆ ಒಂದು 50 ರಾಸ್ಗಳ ಗುರ್ತು ಮಾಡಿಕೊಡು, ಇಂಥ ದಿವಸ ಬಾ ಅಂತ ಎಲ್ಲರಿಗೂ ಹೇಳ್ಕೊ ಅಂದರು. ನನಗೀಗ ಅದು ಒಂದು ಸುದ್ದಿ, ಅದನ್ನು ಹೇಳಬೇಕಾಗಿತ್ತು. ಅದಕ್ಕೆ ಮಂಗಳವಾರ ನೋಡಪ್ಪ ನಮ್ಮ ಈ ಊರಿಗೆ ಡಾಕ್ಟ್ರು ಬರ್ತೀವಿ ಅಂತ ಹೇಳವ್ರೆ, ಎಲ್ಲರೂ ಒಂಚೂರು ಬಿಡು ಮಾಡ್ಕೊಂಡು ದನಕರುಗಳನ್ನೆಲ್ಲ ಗುರ್ತು ಮಾಡ್ಕೊಳ್ಳಿ. ಅವರೇ ಮನೆ ಮನೆ ತಗ್ ಬಂದು ಕೊಟ್ಟಾರಂತೆ ಸರ್ಕಾರ. ಹಿಂಗೆಲ್ಲ ಮಾಡೋದಾಗ ನಾವ್ಯಾಕೆ ಸುಮ್ಮನೆ ಆ ಕಾಯಿಲೆ ಈ ಕಾಯಿಲೆ ಅಂತ ಹೆದರ್ಕೊಳ್ಳೋದು, ಜೊತೆಗೆ ಕಾಯಿಲೆ ಬಂದಮೇಲೆ ಒದ್ದಾಡೋದಕ್ಕಿಂತ ಲಸಿಕೆ ಹಾಕ್ಸ್ಬಿಡವ. ನಮ್ಮೂರಲ್ಲಿ ಇನ್ನೂ ಯಾವ್ದಕ್ಕೂ ಬಂದಿಲ್ಲ ಅನಿಸ್ತದೆ. ಯಾವ್ದಾದ್ರು ನಿಂತ್ಕೊಂಡಂಗೆ ಯಾವ್ದಾದ್ರು ಬಂದೈತೆ ರಜನೆ? ಇಲ್ಲಿ ಕಂಬಿಡು ನಮ್ಮೂರ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ. ಬಂದಿಲ್ಲ ಅಂತನ್ಬಿಟ್ಟು ನಾವು ಮರೆಯಂಗಿಲ್ಲ, ಅದರಿಬಾರ್ದು ಅಲ್ವಪ್ಪ. ಈಗ ಸರ್ಕಾರದವ್ರೆ ಹೇಳವ್ರೆ, ಆ ಇಲಾಖೆಯವರೇ ಹೇಳವ್ರೆ ಅಲ್ವಪ್ಪ, ಪಶು ಇಲಾಖೆಯವ್ರಿಗೆ ಇರ್ಲಿ ಇಲ್ಲದೆ ಇರ್ಲಿ ಆ ಒಂದು ಇಂಗ್ಲಿಷ್ ಅನ್ನ ಕೊಡಿಸ್ಬಿಡಿ. ಬೇಸಿಗೆ ಶುರು ಆಯ್ತದ, ದನಕರುಗಳಿಗೆಲ್ಲ ಕಾಯಿಲೆ ಜಾಸ್ತಿ, ಅದಕ್ಕೂ ಅದೇನೇನು ಲಸಿಕೆ ಐತೆ ಎಲ್ಲ ಹೋಗಿ ಕೇಳ್ಕೊಂಡು ಮೊದ್ಲು ಹಾಕಿಸ್ಬೇಕು. ಮತ್ತ ಏನು ಅಂತಂದ್ರೆ ಈಗ ಜಾತ್ರೆಲಿ ಹೋಗಾಗ ಏನಾಗ್ತದೆ, ಈ ಹಸುಗಳಿಗೆ ಅಷ್ಟೇ ಜ್ವರ ಆಗಿರ ಅದು ಇದು ಕಾಯಿಲೆ ಕಸಾಲೆ ಬರೋದಲ್ಲ, ನಮ್ಗಳಿಗೂ ಬರ್ತದೆ ಅಲ್ವಾ. ಅದಕ್ಕೆ ನಾವು ಹೊಸಿ ಹುಷಾರಾಗಿರ್ಬೇಕು. ಐಕ ಮಕ್ಕಳನ್ನ ನಾವು ಎಲ್ಲಂದ್ರಲ್ಲಿ ಕರ್ಕೊಂಡು ಹೋಗ್ಬಾರ್ದು ಕವ್ವ. ಜಾತ್ರೆ ಆಯ್ತದೆ, ಮುಂದುವರ್ಸಕ್ಕೂ ಬರ್ತದಲ್ವ, ನಮ್ಮ ಆರೋಗ್ಯಕ್ಕಿಂತ ದೊಡ್ಡದ ಜಾತ್ರೆ. ಅದಕ್ಕೆ ನಾವು ನಮ್ಮ ಮಕ್ಕಳನ್ನ ಹುಷಾರು ಮಾಡ್ಬೇಕವ. ಸ್ವಲ್ಪ ಮಕ್ಕಳನ್ನ ಹುಷಾರು ಮಾಡ್ಬೇಕು ಕಂಚಂದ್ರಣ, ನಾವು ಹುಷಾರಾಗಿರ್ಬೇಕು. ಮೊದ್ಲೇ ಹೇಳಪ್ಪ ಅದನ್ನ ಹೇಳು ಆ ವಿಷಯ, ಮೊದ್ಲು ನೀವು ಹುಷಾರಾಗಿರ್ಬೇಕು. ಯಾಕೆ ಗೊತ್ತಾ, ಕಳ್ಸರ್ತಿ ಜಾತ್ರೆಗೆ ಹೋದಾಗ ನೋಡಿಲ್ವಾ ಕಮಲಕ್ಕ, ಎಲ್ಲ ಹಂಗೆ ಓಪನ್ ಆಗಿ ಮಡ್ಗವ್ರೆ, ಮುಚ್ಚಿಗಿಟ್ಟಿಲ್ಲ, ಏನು ಇಟ್ಟಿಲ್ಲ, ಏನ್ ಎಲ್ಲ ತಕೊಂಡ್ ತಕೊಂಡ್ ತಿಂತಾವನೇನು. ಅದಕ್ಕೆ ನಾನು 4-5 ದಿನ ಓಡಾಡಿದ್ದು ಮನೆ ಕೆರೆ ಅಂತವ. ಅದಕ್ಕೆ ಅಲ್ಲ ಸರಿ ರಾಜಣ್ಣ, ನಮ್ಮ ಏಮಣ್ಣ ಏನೋ ಯಾವ್ದು ಮುಚ್ಚಳಿಲ್ದೆ ಇರೋ ಜಾಗದಲ್ಲಿ ಏನೋ ತಗೊಂಡ್ ತಿನ್ಬಿಟ್ಟ ಅಂತ ಹೇಳ್ತಿದ್ದೆ. ನೀನು ಪ್ಲಾಸ್ಟಿಕ್ ಕವರ್ ಹಾಕಿರೋದ ಇದು ಬತಾಸ ಎರಡು ಕೈಲು ಹಿಡ್ಕೊಂಡು ಸುಮ್ನೆ ತಿಂತಿದ್ಯಲ್ಲಪ್ಪ ಜಾತ್ರೆ ಇದ್ಯಾಕೆ? ಅದೇ ಜಾತ್ರೆ ನಾನ್ ನೋಡದ್ನಲ್ಲಪ್ಪ, ಕೆಲಸ ಮಾಡಕ್ಕೆ ಇಲ್ಲ. ಮತ್ತೆ ಅದ್ ಏನ್ ಗೊತ್ತಾ, ಇನ್ನೊಬ್ರಿಗೆ ತಪ್ಪ ನೋಡೋದು ಬಾರಿ ಸುಲಭ ಕಾರಣ, ನಾವ್ ಮಾಡೋನಾಗ ಏ ಇಲ್ಲ ಹಂಗ ಮಾಡಿಲ್ಲ ಅಂತ ಅನ್ನೋದು. ಕಮಲಕ್ಕ ಇದ್ಲು ಸುಳ್ಳಲ್ಲ ಕಯ್ಯ, ಅದೇನ ಹೇಳ್ದಂಗೆ ಬೇರೆ ಅವ್ರ ತಟ್ಟಲ್ಲಿ ನೊಣ ಬಿದ್ದದೆ ಅಂತ ಹೇಳೋದು. ಸರಿ, ಈಗ ನೋಡದೆ ಅಲ್ವಾ, ಫೋಟೋ ತಕ್ಕೊಳ್ಳೋದಲ್ವಾ, ಅಯ್ಯೋ ಚುಚಾಪ್ ಆಗ್ಬಿಟ್ಟಿತ್ತು ಕವ. ಅವ್ನು ಕ್ಯಾಮ್ರಾ ಇತ್ತಿರಕಂತ ಅದು ಕಣ ಇತ್ತು ಇತ್ತು ಇತ್ತು ಹೊಸ್ದಾಗಿ ತಕ್ಕಲ್ಲಪ್ಪ ನೋಡ್ದಿಲ್ಲ ಅಲ್ಲಿಗೆ ಬರ್ಬೇಕಿತ್ತನ್ ನೀನು. ಏನ್ ಯಾಕೆ ಹಿಂಗ್ ತೆಗ್ದಿಟ್ರ ತಿಂದಿ ತಿಂತ ಇದೆ ಅಂತ ಕೇಳಕ್ಕಿಲ್ವಾ? ಇಲ್ಲ ಬಿಡು, ಅದೆಲ್ಲ ಕೇಳಿ ಇರ್ಲಿಲ್ಲ ಕಂಬಿಡು. ಇಲ್ಲ ನಾನು ಒಂದ್ ವಾಸ ನಾನು ಸ್ವೀಟ್ ತಿನ್ನಂಗಿಲ್ಲ ಕವ ನಾನು. ಅದೇನೋ ಶುಗರ್ ಅಂತಾರಲ್ಲ ಅದು ಬಂದ್ಗಿಂದ ಬಿಟ್ಟದ ಭಯ. ಅದಕ್ಕೆ ಮುನ್ನೆಚ್ಚರಿಕೆ, ಅದಕ್ಕೆ ಬಿಪಿ ಬಂದ್ಬಿಡ್ತದೆ. ಅದ ಸ್ವಲ್ಪ ಖಾರ ತಿನ್ಬೇಡ, ಗ್ಯಾಸ್ಟ್ರಿಕ್ ಬರ್ತದೆ. ಮೂಕವ ಅಪಾರ ತಿನ್ಬಾರ್ದು, ಒಟ್ಟಿಗೆ ಊಟನೇ ಮಾಡ್ಬೇಡ ಬಿಡು. ಅದಕ್ಕೆ ನಾ ಏನ್ ಮಾಡ್ದಿ, ಬೆಳಿಗ್ಗೆ ಬಸ್ ಇಳಿತಿದ್ದಂಗೆನೆ ನಂಗೆ ಸಂಕಪ್ಪ ನೋಟ್ಲಿರ್ಲ್ವಾ, ಅಲ್ಲಿ ಎರಡ್ ಸರ್ಟ್ ದ್ವಾಸೆ ತಗೊಂಡ್ ತಿಂದಿ ದಿಂಡಾಗಿತ್ತು ಹೊಟ್ಟೆ. ಹಸಿನೇ ಇಲ್ಲ, ಇವ್ರೇನ್ ಸುಮ್ಮನೆ ಬಾರಸ್ತಾವ್ರೆ ಕಂಡ್ಕೊಂಡದ್ದ. ಏನು ತಿನ್ಲೇ ಇಲ್ಲ ಈಗ ಕಮಲಕ್ಕ, ನೀನು ಬಂದ್ ಬಂದಾಗೆಲ್ಲ ತುಂಬಿ ತುಂಬಿ ಕೊಡ್ಬೇಡ ಇವನ್ಗೆ. ಟೀಗೆ ಸಕ್ಕರೆ ಕಮ್ಮಿ ಹಾಕು, ಇಲ್ಲ ಶುಗರ್ ಲೆಸ್ ಒಂದ್ ಮಾಡ್ತಾರಲ್ಲ ಅದ್ ಮಾಡ್ಕೊಡು. ಆಯ್ತಾ, ಇನ್ನೊಂದ್ ಅದೇನೋ ಸಿಹಿ ತಿಂಡಿ ಮಾಡಿದ್ಯಲ್ಲ, ಬೇರೆ ಸಿಹಿ ತೆಗೆದ್ಬಿಟ್ಟು ಬೇರೆ ಮಾಡ್ಕೊಡು ಅವ್ನಿಗೆ. ಇನ್ನ ಅದೇನೋ ಉರ್ದಿದೆಯಲ್ಲ ಬಾ ಕರ್ಕ ತಿಂಡಿಯ, ಅದನ್ನೆಲ್ಲ ತೆಗೆದ್ಬಿಟ್ಟು ಉಪ್ಪೆಲ್ಲ ಕಮ್ಮಿ ಮಾಡ್ಬಿಟ್ಟು ಆಮೇಲೆ ಬೇರೆ ಮಾಡ್ಕೊಡು ಅವ್ನಿಗೆ. ಅಲ್ಲಕಯ್ಯ ರಾಜಣ್ಣ, ಈಗ ಸಿಹಿನ ತೆಗೆದ್ಬಿಟ್ಟು ಕೊಡು ಅಂತ ಹೇಳ್ದಯಲ್ಲ ನೀನು, ಸರಿ ಒಪ್ಕೊಳ್ಳ ಮುಖಪ್ಪ, ಈ ಬೇರೆ ಮಾಡ್ಕೊಡ್ತಾಳ ನಿಂಗೆ. ಇರು ಈಗ ಮೈಸೂರು ಪಾಕ ತಂದ ನಿಮ್ ಮುಂದೆ ಇಡ್ತಾಳೆ, ಅದ್ ಸಿಹಿ ತೆಗೆದ್ಬಿಟ್ಟು ಬೇರೆ ಮಾಡ್ಕೊಡ್ತಾಳೆ ನಿಂಗೆ. ಸ್ವೀಟ್ಲೆಸ್ ಸ್ವೀಟ್ ಅಂತ ಮೈಸೂರು ಪಾಕ ಬಿಡವ, ಅದ ರುಚಿ ನೋಡ್ಬಿಡಮ್ಮ. ಈ ಜೀವನದಲ್ಲಿ ಮೈಸೂರು ಪಾಕ್ನೇ ನೋಡ್ಬಾರ್ದು ನೀನು, ಹಂಗ್ ಮಾಡ್ಕೊಡ್ತಾಳ. ಅದೇ ನಮ್ಮ ಈ ಇದೆ ಯಾವ್ದು ಮಾರಿಗುಡಿಲಿ ಕಳ್ಳೆ ಇಟ್ಕೊಡ್ತಾರಲ್ಲವ, ಏನ್ ಸುಮ್ನ ಅದೇ ಚೆನ್ನಾಗಿರ್ತದ, ಅದೊಂಥರ ಚೆನ್ನಾಗಿರುತ್ತೆ. ಅದೊಂದ್ಸರಿ ಬೆಲ್ಲ ಹಾಕಿರ್ತಾರ ಕಣ್ಣ, ಒಂದೊಂದ್ಸರಿ ಬೆಲ್ಲ ಜಾಸ್ತಿ ಹಾಕಿರೋದಿಲ್ಲ ಕವ್ವ, ಬರೀ ಕಳ್ಳೆ ಇಟ್ಟೆ ಗೊತ್ತಿನ್ನಕ್ಕೋದ್ರೆ ಮೂಗೊಳಗೆಲ್ಲ ಹೋಯ್ತದೆ. ಅಯ್ಯೋ ನಮ್ ಬಾಯಲ್ಲೂ ಬಿಡ್ತಿದ್ದು ಉಫ್ ಅಂತ. ಅಯ್ಯೋ ಕಮಲಕ್ಕ, ಯಾಕೆ ಹೇಳಿಯ ಒಂದ್ಸಲಿ ಮಾರಿಗುಡಿಲಿ ಪ್ರಸಾದ ಅನ್ಬಿಟ್ಟು ಸಿಹಿ ಬೂಂದಿ ಮಾಡಿಸಿದ್ರು. ಇವ ಒಂದ್ಸಲ ಹೋದ ಕ್ಯೂನಲ್ಲಿ ಈಸ್ಕಂಡ ಹಿಂಗೆ ಕೈಗೆ ಬಾಯಿಗೆ ಎರ್ಚ್ಕಂಡ, ಪುನಃ ಹೋದ ಇಲ್ಲಿಂದ ಮತ್ ಪುನಃ ಬತ್ತವನೆ, ಹಂಗೆ ಮೂರ್ ನಾಲ್ಕು ಸಲ ಮಾಡವನೆ, ಕೈಲಿ ಇಸ್ಕೊಬಿಡೋದು ಬಾಯಿಗೆ ಎರ್ಚ್ಕೊಬಿಡೋದು. ಅಯ್ಯೋ ಅಲ್ಲಕ್ಕಯ್ಯ, ಒಂದೊಂದ್ ಚಿಂಕ್ರ ಎರಡೆರಡು ಕಾಳ ಕೊಟ್ರೆ ಅದ ಎಲ್ಲಗ್ ಸಾಲ್ದದು, ಎಲ್ಲರಿಗೂ ಸಾಕಾಗ್ ಬಿಡುವ ಪ್ರಸಾದ ಅಂದ್ರೆ ನಿನಗೆ ಹೊಟ್ಟುಂಬಾ ಉಪ್ಪು ಮಾಡ್ಕೊಳ್ಸಾರ. ನಾವು ಯಾಕ ಮೂರ್ ನಾಲ್ಕು ಸರಿ ಈಸ್ಕೊಂಡಿ ಅಂತಂದ್ರೆ ಮಿಕ್ಕಿದ್ದೆಲ್ಲ ನಮ್ಮ ಇವನಿಲ್ವಪ್ಪ ನಮ್ಮ ಮಾರಣ್ಣ ಮನಕ್ ತಗೊಂಡ್ ಹೋಯ್ತಿದ್ದ. ಅದಕ್ಕೆ ಇದು ತಟ್ಟೆ ತುಂಬ ಮನೆಗೆ ತಗೊಂಡು ಹೋಗಕ್ಕ ಕೊಟ್ಟಿರೋದು, ಅದಕ್ಕೆ ಐದು ಸರಿ ಈಸ್ಕೊಳಂ ಬಿಡು. ನಾನು ಒಪ್ಕೊಂಡಿಲ್ವ ಇಮ್ಮ ಬತಾಸ್ ತಿನ್ನದ ಒಪ್ಕೋತಾ ಇಲ್ಲ, ನಾನು ಬಾಂದಿ ತಿಂದಿಲ್ವಲ್ಲ ತಿಂದ್ರು ಒಪ್ಕೋಬೋದು. ಇಲ್ಲ ಕಣ್ಬಿಡು, ಈಗ ತಿಂದಿದ್ದು ಮಾಡಿದ್ದು ಆಯ್ತು, ಇನ್ನು ಮುಂದಕ್ಕೆ ಹೆಂಗ್ ಎಚ್ಚರವಾಗಿರ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ಈಗ ಜಾತ್ರೆ ಹೋದಾಗ ಸ್ವಚ್ಛತೆ ಅನ್ನೋದು ಭಾರಿ ಮುಖ್ಯ. ನಾವು ಏನ್ ತಗೊಂಡೋಗಿರ್ತೀವಿ ಅದೆಲ್ಲ ಅಲ್ಲೆಲ್ಲ ನಾವು ಹರಗ್ಬಾರ್ದು. ಪ್ಲಾಸ್ಟಿಕ್ನ ಒಟ್ಟಾರೆ ಆಗಿ ತಗೊಂಡು ಹೋಗ್ಬಾರ್ದು. ನಮ್ಮ ಫ್ಲಾಸ್ಕ್ ಅಲ್ಲಿ ನಾವು ತಗೊಂಡು ಹೋಗ್ಬೇಕು, ಕುಡಿಯೋ ನೀರಾಗ್ಬೋದು ಇನ್ನೊಂದಾಗ್ಬೋದು, ಕುಡ್ಕೋಬೇಕು ಅಲ್ಲೇ. ಅದೆಲ್ಲ ಎಲ್ಲಿ ಬಂದದ್ದು, ಹಳ್ಳಿನೆಲ್ಲ ಮುಂಚೆ ಎಲ್ಲಿತ್ತು, ತಾಮ್ರದ ತಪ್ಪಲಲ್ಲಿ ನೀರ್ ತಗೊಂಡು ಹೋಗೋರು ಗದ್ಗೆ. ಹೌದು, ಇಲ್ಲ ಬಾ ಅಲ್ಲೇ ನೀರ್ ಸ್ವಲ್ಪ ಶುದ್ಧವಾಗಿರೋದು. ಈಗ್ಲಂಗೆ ಎಲ್ಲ ರಾಸಾಯನಿಕ ಕೃಷಿ ಮಾಡೋದು, ಬಾವಿ ನೀರೇ ಕುಡ್ದು ಬಿಡೋರು. ನೀರ ತಾಮ್ರ ಚಂಬಲ್ ತಗೊಂಡ್ ಹೋಯ್ತಿದ್ರು. ಅಲ್ಲಕಯ್ಯ, ನಾವು ಈ ಪರ್ಸೆ ಗಿರ್ಸೆಗ್ ಹೋದ್ರೆ ರೈಲ್ ಚಂಬು ಇರ್ಲಿ, ಇದು ನಾವು ಯಾರು ಏನಪ್ಪ ಉಳಿ ಅನ್ನ ಏನ ಬಾತ ಮೊಸರನ್ನು ಅಡಕೆ ಎಲ್ಲೆಲ್ಲಿ ತಗೊಂಡ್ ಗೊತ್ತಲ್ಲ ರುಚಿ ಏನಪ್ಪ. ಅಳ್ಸೋಗೋದಿಲ್ಲ, ಒಂದ್ ಮೂರ್ ನಾಲ್ಕು ದಿನ ಇಟ್ಕೊಂಡ್ ತಿಂತಿದ್ರು ಕವ್ವ, ಈಗ ಅದೆಲ್ಲ ಮರ್ತೇ ಬಿಟ್ಟವ್ರ ಜನ. ಈಗೆಲ್ಲ ಏನ್ ಗೊತ್ತಿಲ್ಲಣ್ಣ, ಏ ನಮ್ಮನ್ ಬಿಟ್ರಲ್ಲ, ನಾವೀಗ ಹೆಂಗಿದೀವಿ ಅನ್ಕೊಂಡು ಎಲ್ಲ ಪ್ಲಾಸ್ಟಿಕ್. ಬೇಕಾದಂಗ್ ಹೋಟ್ಲ್ ಇರ್ತವೆ, ಹಾಗೆ ಯಾವ ಹೋಟ್ಲ್ ಇರ್ತಿತ್ತು, ಆಮೇಲೆ ದುಡ್ಡು ಕಾಸು ಕೂಡ ಖರ್ಚು ಮಾಡಕ್ಕೆ ಜನತವ್ ಏನ್ ಇರ್ಲ ಕಡಿಮೆ ಇತ್ತು ಆಗ. ಹಾಗೇನ್ ಮಾಡೋರು ಮನೆಯಿಂದನೆ ಎಲ್ಲ ತಗೊಂಡು. ಆಮೇಲೆ ಜನ ಓ ಭಾರಿ ಇದ್ ಮಾಡ್ತಾರೆ, ಏನಪ್ಪ ಇವ್ರು ಎಲ್ಲೂ ತಿನ್ನಲ್ಲ ಮಾಡಲ್ಲ ಭಾರಿ ಮಡಿ ಮಾಡ್ತಾರೆ ಅಂತಿರಲ್ಲ. ಅದ್ ಮಡಿ ಇದು ಒಂದ್ ಲೆಕ್ಕ, ಆದ್ರೂ ಸ್ವಚ್ಛತೆಯ ಇನ್ನೊಂದು ರೂಪ ಅನ್ಕೋಬೇಕು ನಾವು. ನೋಡವ ಅದನ್ನ ವಡಾಳೆ ಅಂತಾರೆ, ವಡಾಳೆ. ಆ ವಡಾಳಿಯ ಬಳಸಿ ಅನ್ನ ಬಾತು ಏನಾರು ತಗೊಂಡ್ ಹೋಗ್ಬೋದಾಗಿತ್ತು. ಅದು ಎಸ್ತ್ರುವ ಅದು ಭೂಮಿಲಿ ಕರಗೋಯ್ತದೆ, ಅದು ಗೊಬ್ಬರ ಆಯ್ತದೆ. ಅಲ್ವಾ ಮೊಸರನ್ನ ಕಟ್ಟಿದ್ರೆ ಕಣ್ಣ ಉಳಿ ಬರಲ್ಲ. ಹ್ಮ್ ನೋಡವ್ವ ಅಲ್ವ ಎಷ್ಟು ರುಚಿ ರುಚಿಯಾಗಿರ್ತಿತ್ತು. ನಮ್ಮ ಅಪ್ಪ ನಮ್ಮ ಅಪ್ಪ ಕರ್ಕೊಂಡ್ ಹೋಯ್ತಿದ್ದ ಮಾದೇಶ್ವರಂ ಬೆಟ್ಟಕ್ಕೆಲ್ಲ ಹೋದಾಗ ಮನೇಲಿ ಉಳಿಯನ್ನ ಮಾಡಿದ್ರೆ ಗಮ ಗಮ ಗಮ ಗಮ ಗಮ ಅನ್ನೋದು. ಈಗ ಅದೇನು ಮೂಗ ವಾಸನೆ ಗೊತ್ತಾಗೋದಿಲ್ಲ ಅದೇನು ಯಾರು ವಾಸನೆ ಬರೋದಿಲ್ಲ ಅನ್ಬಿಟ್ಟು ಏನ್ ಮಾಡ್ತಾರೆ ಈಗ ಎಲ್ಲ ದಾಳಿಂಬೆ ದ್ರಾಕ್ಷಿ ಅದಿರ್ಲಿ ಕಮಲಕ್ಕ ಈಗ ವಡಾಳೆಲ್ಲಿ ತಗೊಂಡು ಹೋಗೋದು ಆಮೇಲೆ ಇನ್ಯಾವ್ದಪ್ಪ ಅದು ಇಸ್ತ್ರಿ ಎಲೆ ಬತ್ತದಲ್ಲ ಎಲೆ ಅದು ಮುತ್ತಗ್ನೆಲೆ ಅಲ್ಲೇ ಅದೆಲ್ಲ ಬಳಸೋದು ಅದು ಇರ್ಲಿ. ಈಗ ಕುಂತಲ್ಲೇ ನಮ್ಮ ಮನೆಗೆ ಊಟ ಬಂದ್ಬಿಡ್ತದ ಅಕ್ಕವ ಫೋನಲ್ಲಿ ಫೋನಲ್ಲಿ ಟಕ ಟಕ ಟಕ ಅಂತದೇನೋ ಆದಂತಲ್ಲವ ಕಾಸೊಂದಿದ್ರೆ ಸಾಕಣ್ಣ ಬತ್ತದೆ ಅದೇ ಆಡ್ತಾರಲ್ಲ ಮನೇಲಿ ಮಾಡ್ಕೊಂಡು ತಿನ್ನೋಣ ಅದ್ಯಾವುದೋ ಒಂದು ಪದ ಅದಲ್ಲವ ಯಾವುದು ಅದು ಪದ ಅದು ದುಡ್ಡು ಇದ್ದರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣು ಅಡೆದ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಬರುವ ಪಿಕ್ಚರ್ ನಾವು ಒಂದು ಆಡದ ಕಣ್ಣ ದುಡ್ಡು ಇದ್ರೆ ಜಗವಿಲ್ಲ ದುಡ್ಡಿಲ್ಲದೆ ಜಗವಿಲ್ಲ ಅಂತ ಒಂದು ದುಡ್ಡು ದುಡ್ಡಿದ್ರೆ ಇವೆಲ್ಲ ತಂತ್ರಜ್ಞಾನನು ಬೇಕಲ್ಲ ಆಗ ಯಾವ ಯಾರು ಅಡುಗೆ ಮಾಡೋರು ಬಿಡು ಹೋಟ್ಲಗೆ ಹೋಗಿ ತಿನ್ಕತ್ತೀನಿ ಅನ್ನೋರು ಈಗ ಹಂಗಲ್ಲ ಯಾರು ಅಡುಗೆ ಮಾಡೋರು ಅದು ಹೋಟ್ಲಗೆ ಯಾರು ಹೋಗೋರು ಇಲ್ಲಿಗೆ ತರ್ಸ್ಕೊತೀನಿ ಬಿಡು ಅಂತ ಹಿಂಗಾಗ್ಬಿಟ್ಟೈತೆ ಸಿಟಿ ಕಡೆಯಲ್ಲ ಕೊಡೋದಿಲ್ವಾ ಊಟ ತತ್ತರ್ ನೋಡು ನೀನೆ ಸಟ್ಟಿಯ ಊಟ ತರಿಸ್ತೀನಿ ನೋಡು ಅಂತ ಅಂದ್ಬಿಟ್ಟು ಆಗ ಏನಂದ್ರೆ ಈಗ ದಿನ ಕಳೆದಂಗೆಲ್ಲ ಜನ ಸೋಂಬೇರಿ ಆಗ್ತಾವ್ರೆ ಆಗ ಕೂತಿದ್ದಕ್ಕೆ ಊಟ ತಗೋಬ ಅನ್ನೋರು ಮಾಡೋರು ಯಾರು ಇದು ಮಾಡ್ಕೊಡೋರು ಇದ್ರೆ ಈಗ ಕೂತಿದ್ದಕ್ಕೆ ಎಲ್ಲರಿಗೂ ಊಟ ತರಿಸ್ಕೊತಿದ್ದೆ ಕೂತಿತ್ತವ ಕೆಲಸ ಮಾಡೋದು ಕೂತಿತ್ತವು ಜೊತೆಗೆ ಎಲ್ಲೂ ದೇಹಕ್ಕೆ ವ್ಯಾಯಾಮ ಇಲ್ಲದೆ ಇರೋದು ಒಂದು ಕಾರಣ ಆಯ್ತದೆ. ಈ ಸಿಟಿ ಕಡೆಗೆ ಹೋದ್ರೆ ಎಲ್ಲ ಸ್ಕೂಟರ್ ಹಾಕೊಂಡು ಸುಮಾರು ಅಳಿಕ್ಳು ಹಿಂಗೆ ನಾವು ಗದೆ ತಗ ಊಟ ತಗೊಂಡು ಹೋಗ್ತೀವಲ್ಲ ಹಂಗೆ ಸ್ಕೂಟ್ರಲ್ಲಿ ಬ್ಯಾಗ್ ಬ್ಯಾಗದೇ ತಗೊಂಡು ಹೋಗ್ತಿರ್ತವೆ ಇದು ಏನು ಹಿಂಗೆ ಹಾಕೊಂಡು ಹೋದವರು ಅಂದರೆ ಆಗ ನಾನು ನಮ್ಮ ಅದು ಸೋದರತೆ ಮನೆಗೆ ಹೋಗಿದ್ನಲ್ಲ ಆಗ ಅವರು ಆ ಹುಡುಗಿನವೇ ಹಿಂಗೆ ತರಿಸ್ಕೊಂಡು ಸ್ಕೂಟ್ರ್ ಮೇಲೆ ಇದೇನವ ಅಂದರೆ ಅದಕ್ಕೆ ಇದಕ್ಕನ್ ಮಾಮ ನಾನು ಬಿರಿಯಾನಿ ತರಿಸ್ಕೊಂಡೆ ಹೋಟ್ಲಿಂದವ ಅಂತೂ ಹಂಗೆ ನಾನೆಲ್ಲ ಚೆನ್ನಾಗಿರ್ತದೆ ಅದು ಬೇರೆ ಆದರೆ ದುಡ್ಡು ದುಬಾರಿಕರಣ ಅದು ಜನ ಒಟ್ಟಿನ ಸೋಂಬೇರಿ ಆಯ್ತವ್ರೆ. ಈಗ ನೋಡಪ್ಪ ಈಗ ಈ ತಿನ್ನ ವಿಷಯನೇ ಮಾತಾಡ್ತಾ ಇಮ್ಮಿ ಏನೋ ಹೊಟ್ಟೆ ಹೊಸ ಚುರುಕ್ ಚುರುಕ್ ಚುರುಕ್ ಅಂತ ಈಗ ಏಮಣ್ಣ ನೋಡಿದ್ರೆ ಅವ್ನ್ಗೇನು ಕೊಡಬೇಡ ಅವ್ನ್ ದನ ಇರ ನನ್ ಜಮೀನಿಗೆ ಬಿಟ್ಟೆ ಅವ್ನಂತ ಅವನ್ ಅಂದವನೇ ಇವನ್ ನೋಡಿದ್ರೆ ನಂಗೆ ಸುಗರ್ ಬಿ ಪಿ ಅದೆಲ್ಲ ಅನ್ಬಿಟ್ಟು ಭಯ ಊರಿಗೆ ಮುಂಚೆ ಭಯ ಪಟ್ಕೊಂಡವ್ನೆ ಬತ್ತದೆ ಬತ್ತದೆ ಅಂತ ಭಯ ಪಟ್ಕೊಂಡ ಯಾರೋ ಹೇಳ್ತಿದ್ರು ನಮ್ಗೆ ಕಾಯಿಲೆ ಭಯಕ್ಕಿಂತ ಕಾಯಿಲೆ ಬಗ್ಗೆ ಇರೋ ಎಚ್ಚರಿಕೆನೆ ಭಯ ಪಡಿಸ್ತದಂತೆ. ಈಗ ಅವ್ನ ಕೆಲಸ ಮಾಡವ ನೀನು ನನಗೂ ಏಮಣ್ಣಂಗೂ ಅದೇನ್ ಮಾಡಿದ್ದೆ ತಂದು ಕೊಟ್ಬಿಟ್ಟು ಅವ್ನ ಒಂದು ಲೋಟ ಕಷಾಯ ಮಾಡ್ಕೊಟ್ಬಿಡು ಸಾಕು. ಅಯ್ಯೋ ಕಷಾಯ ಬೇಡ. ಈಗ ನನಗೆ ಇದು ಇತ್ಯರ್ಥ ಆಗ್ಬೇಕು ನನಗೆ ಇನ್ನು ಒಂದ್ ತಿಂಗಳ ಗಂಟ ಹುಲ್ಲು ಮೇವೆಲ್ಲ ತಿನ್ನಬೇಕು. ಈಗ ನೋಡಪ್ಪ ಈಗ ಅದ್ ಎಷ್ಟು ದಿನ ಮೇದಿದ್ದಪ್ಪ ನನಗೆ ಇನ್ನೊಂದು 15 ದಿನ ತನಕ ಆಗ್ಬೇಕು ಇನ್ನೊಂದು ಹೊಲದಲ್ಲಿ ಬರ್ಬೇಕಾದ 15 ದಿನ ನಮ್ ಜಮೀನ್ ಒಳಗ್ ತಂದ್ ಬಿಡು ಬೆಳೆ ಜಮೀನ್ ಒಳಗ್ ತಂದ್ ತಿಂಕಳಕ್ಕಿಲ್ಲ ಕುಯ್ದ್ಬಿಟ್ಟು ಕುಯ್ಕತ್ತಿ ಬಿಡಪ್ಪ ನಿನಗ್ ಬೇಕ ಏನ್ ಬೆಳೆದ ಅದ್ರಲ್ಲಿ ಕುಯ್ಕೊಂಡು ಹೋಗತ್ತಾಗ ತಿನ್ಕ ಹೋಗ ಅದೇನ್ ದೊಡ್ಡ ಈಸಿಯ ನಾನು ಅದಕ್ಕೆಲ್ಲ ಎದುರ್ದಾನ ಸರಿ ಕಟ್ಟಣ ಆಯ್ತು ಕಟ್ತೀನಿ ಕಟ್ಟು ಕಟ್ತೀನಿ ಕಟ್ತೀನಿ ಕಟ್ತೀನಿ ಈಗ ನೀನು ಕ್ವಾಣೆ ದಿಕ್ಕೆ ಹೋಗಿ ಏನಾರು ಒಟ್ಟಗ ಕಾರ್ ಕಾರವಾಗಿರೋದೇನು ಬೇಡಕವ ಓಸಿ ಓಸಿ ನಾಲ್ಗಾಗ ರುಚಿ ಮತ್ತೆ ಹೊಟ್ಟೆ ಚುರುಕ್ ಅನ್ಬೇಕು ಹಂಗೆ ಓಸಿ ಬಿಸಿ ಬಿಸಿ ಏನಾರ ಮಾಡ್ಕೊಂಬೋಗು ನಡಿ ಆ ಕಡೆಗೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ಸಿ ಹೇಮಕುಮಾರ್. ಯಾಕೋ ತುಂಬಾ ಗಾಬರಿ ಆಗಿದ್ದೀಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜನವರಿ 29 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಜಾನುವಾರು ವಿಮಾ ಯೋಜನೆಯ ಸೌಲಭ್ಯಗಳನ್ನು ಕುರಿತು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆ ಮೈಸೂರು ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನ. ವಿಮೆ ಸೌಲಭ್ಯ ಪಡೀಲಿಕ್ಕೆ ಯಾವುದೇ ಒಂದು ನಿಖರವಾದ ಒಂದು ಇದು ಇಲ್ಲ ಸರ್, ಯಾವುದೇ ಒಂದು ಕಂಡೀಷನ್ ಇಲ್ಲ. ಡೆತ್ ಈಸ್ ಡೆತ್, ಅಂದರೆ ಸಾವು ಅದನ್ನು ಸಾವು ಅಂತಲೇ ನಾವು ಪರಿಗಣಿಸ್ತೀವಿ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅದು ಈಗ ನೆರೆ ಬಂದಿರುವಂಥ ಸಂದರ್ಭಗಳು ಅಥವಾ ಬೆಂಕಿ ಪ್ರಕರಣಗಳು ಮತ್ತು ವಿದ್ಯುತ್ತಿನ ಶಾಕ್ನಿಂದ ಸತ್ತಿರುವಂಥ ಪ್ರಕರಣಗಳು, ಈ ಥರದ ಪ್ರಕರಣಗಳಲ್ಲಿ ನಾವು ವಿಮೆಯ ಹಣನೂ ಬೇಕಾದರೂ ಅವರು ತಗೊಳ್ಬೋದು, ಇಲ್ಲ ಅಂದರೆ ಜಿಲ್ಲಾ ಆಡಳಿತದ ಮುಖಾಂತರ ಅವರಿಗೆ ಬರುವಂಥ ಹಣ ಕೂಡ ಪಡೆಯಬಹುದು. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ತಗೊಳ್ಳಿಕ್ಕೆ ಆಯ್ಕೆ ಇರುತ್ತೆ. ಜನವರಿ 30 ಸೋಮವಾರ ಮೇಕೆ ಸಾಕಾಣಿಕೆ ಹಾಗೂ ದೇಸಿ ಜಾನುವಾರುಗಳ ತಳಿ ಸಂವರ್ಧನೆಯಲ್ಲಿ ತೊಡಗಿರುವ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹೋಬಳಿ ಯಡಹಳ್ಳಿಯ ಶ್ರೀನಿವಾಸ ಆಚಾರ್ಯ ಅವರೊಂದಿಗೆ ಮಾತುಕತೆ. ಈ ವನ್ಯಪ್ರಾಣಿಗಳನ್ನು ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ, ಇನ್ಕ್ಲೂಡಿಂಗ್ ಮನುಷ್ಯನಿಗಿಂತ ಜಾಸ್ತಿ ಬುದ್ಧಿವಂತ ಪ್ರಾಣಿ ಮೇಕೆ. ಈ ಮೇಕೆ ನಾನ್ ಕಾಂಪ್ರಮೈಸ್ಡ್ ಅನಿಮಲ್ ಇದು, ನನ್ನ ಅಬ್ಸರ್ವೇಷನ್ ಪ್ರಕಾರ. ಅಲ್ಲಿ ನಾವು ಬಿಟ್ಟಿರ್ತೀವಿ, ಕೋಟ್ಯಾಂತರ ಆಪ್ಷನ್ಸ್ ಇರುತ್ತೆ ಅದಕ್ಕೆ ತಿನ್ನೋದಕ್ಕೆ, ಆಪ್ಷನ್ಸು ತುಂಬ ಇರುತ್ತೆ. ಯಾವುದ್ರಲ್ಲಿ ಏನೇನು ಬೇಕು ಎಷ್ಟೆಷ್ಟು ಬೇಕು ಅನ್ನೋದನ್ನು ತಾನೇ ಡಿಸೈಡ್ ಮಾಡಿಕೊಂಡು ತಿನ್ಕೊಂಡು ಹೋಗುತ್ತೆ. ಇವತ್ತು ಈ ಊರು, ನಾಳೆ ಇನ್ನೊಂದೂರು, ನಾಡಿದ್ದು ಮತ್ತೊಂದೂರು. ಈ ಮೇಯಿಸೋ ಪದ್ಧತಿನಲ್ಲೂ ಏನಾಗಿದೆ ಅಂತಂದರೆ ಮೂರು ಭಾಗ ಬರುತ್ತೆ ಸರ್. ಜನವರಿ 31 ಮಂಗಳವಾರ ರಾಸಾಯನಿಕ ಮುಕ್ತ ಬೆಲ್ಲದ ತಯಾರಕರು ಹಾಗೂ ಸಾವಯವ ಕೃಷಿಕ ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿ ಹೋಬಳಿ ಪಡುಗೂರು ಗ್ರಾಮದ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ. ನಾವು ಒಂದು ನಮ್ಮ ಅಂದಾಜಲ್ಲಿ ಒಂದು ಟನ್ನು ಅಂತ ಹೇಳೋಕ್ಕಾಗಲ್ಲ. ಒಂದು ನಮ್ಗೆ ಗೊತ್ತಿರುತ್ತೆ ಇಷ್ಟು ಕರೆದ್ರೆ ಇಷ್ಟು ಬೆಲ್ಲ ಬರುತ್ತೆ ಅಂತ ಗೊತ್ತಿರುತ್ತೆ. ಅಷ್ಟು ಹಾಲನ್ನು ನಾವು ಕರೆದಾಗ ಏನು ಮಾಡ್ತೀವಿ, ಅಲ್ಲಲ್ಲಿ ಜಾಲರಿ ಹಾಕಿದ್ವಿ, ಹಾಲನ್ನ ಸೋಸ್ಕೊಂಡು ಹೋಗ್ಬೇಕು. ಒಂದು 2 ತಮ್ಮ ಫಿಲ್ಟರ್ ಆಗಿ ಆಮೇಲೆ 3ನೇದಕ್ಕೆ ಕೊಪ್ಪರಕ್ಕೆ ಹೋಗಿ ಬೀಳುತ್ತೆ. ಅದು ಕೊಪ್ಪರಕ್ಕೆ ಬಿದ್ದಾಗ ಏನಾಗುತ್ತೆ, ನಾವು ಬೆಂಡ ರಸ, ಬೆಂಡ ಪುಡಿ ಅಂತಿದೆ, ಅದು ಎಲ್ಲ ಕಡೆ ನಾವು ವಿಚಾರಿಸ್ಬಿಟ್ಟು ಅದನ್ನು ಹಾಕೋದು. ಬೆಂಡ ಪುಡಿ ಅಂತಿದೆ, ಆ ಬೆಂಡ ಪುಡಿನ ಕೊಳೆ ತೆಗೆಯೋಕ್ಕೋಸ್ಕರ ಹಾಕ್ತೀವಿ. ಅದನ್ನು ಫಸ್ಟು ಬೆಂಡ ಪುಡಿನೇ ಹಾಕೋದು ಫಸ್ಟು ಹಾಲು ಬಿಡೋಕ್ಕೂ ಮೊದಲು. ಫೆಬ್ರವರಿ 1 ಬುಧವಾರ ತೆಂಗಿನ ಕೃಷಿಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಕೀಟಬಾಧೆ ನಿರ್ಮೂಲನಾ ಕ್ರಮಗಳನ್ನು ಕುರಿತು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ GM ವಿನಯ್ ಅವರೊಂದಿಗೆ ಮಾತುಕತೆ. ಬೇರೆ ಬೇರೆ ಮತ್ತು ನಮ್ಮ CPCRA ಕಾಸರಗೋಡು ಇದೆ, ಸೆಂಟ್ರಲ್ ಪ್ಲಾಂಟೇಷನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅಲ್ಲಿಂದ ರಿಲೀಸ್ ಆಗಿರತಕ್ಕಂಥ ಸುಮಾರು ವೆರೈಟಿಗಳಿದೆ, ಬೇರೆ ಬೇರೆ ತಳಿಗಳು, ಸಂಕರಣ ತಳಿಗಳಿದೆ. ಸಂಕರಣ ತಳಿಗಳಲ್ಲಿ ಯಾವ್ಯಾವಪ್ಪ ಅಂದರೆ ಕಲ್ಪಗಂಗಾ, ವಶಿಷ್ಠ ಗಂಗಾ, ಕಲ್ಪಶ್ರೇಷ್ಠ, ಈ ಥರ ಎಲ್ಲ ಸಂಕರಣ ತಳಿಗಳಿದೆ. ಕೇರ ಗಂಗಾ, ಆನಂದ ಗಂಗಾ, ಕೇರಶಂಕರ, ಚಂದ್ರಲಕ್ಷ, ಇವೆಲ್ಲ ಕೇರಳ ಭಾಗಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ. ಮತ್ತು ನಮ್ಮ ಕರ್ನಾಟಕ ಭಾಗದಲ್ಲಿ ಕೂಡ ಇದು ಬೆಳೆಯೋಕ್ಕೆ ಸಾಮರ್ಥ್ಯಗಳಿದೆ. ಬಟ್ ಇದೇನು ಪ್ರಾಬ್ಲಮ್ ಆಗುತ್ತೆ ನಮಗೆ ಸಂಕರಣ ತಳಿಗಳು ಬೆಳೀಲಿಕ್ಕೆ ಅಂದರೆ ಸರಿಯಾದ ಸಸಿಗಳು ಸಿಗಲ್ಲ ಹತ್ತಿರದ ಪ್ರದೇಶದಲ್ಲಿ. ಹಾಗಾಗಿ ಸಂಕರಣ ತಳಿಗಳು ಹೋಗ್ಲಿಕ್ಕೆ ರೈತರು ಹಿಂದೇಟ್ ಹಾಕ್ತಾರೆ. ಹಾಗಾಗಿ ಹೆಚ್ಚಾಗಿ ನಮ್ಮ ಲೋಕಲಲ್ಲೇ ಸಿಗ್ತಕ್ಕಂಥ ತಿಪ್ಟೂರ್ ತಳಿಗಳಾಗಿರ್ಬೋದು ಅಥವಾ ಅರ್ಸಿಕೇರ್ ತಳಿಗಳಾಗಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಫೆಬ್ರವರಿ 2 ಗುರುವಾರ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ ಗ್ರಾಮದ ಕೃಷಿಕ ಸ್ವಾಮಿ. ಹೊಲಿಗೆ ಹಾಕ್ತೀವಿ ಸರ್, ನಮ್ಮ ಜಮೀನಿಗೆ ಹಾಕತ್ತೀವಿ, ಯಾರಿಗೂ ಒಂದು ಅದ ಯಾವ ಒಂದು ಕೊಡೋದೇ ಇಲ್ಲ ಸರ್. ನಾವು ದನಿನ ಹುಲ್ಲು ಅದು ಏನು ಆದರೂ ನಾನು ಮಾರೋದಿಲ್ಲ ಸರ್. ಅವು ಮಾರ್ತು ಅಂದ್ರೆ ಹುಟ್ಟಿದ್ರೆ ಇನ್ನು ಮನೆಗೆ ಸರ್. ಹೊಲಕ್ಕೆ ನಾವು ಎಷ್ಟೇ ಈಗ 9 ಟ್ಯಾಕ್ಟರ್ ಗೊಬ್ಬರ ಆಯ್ತದೆ ಎಲ್ಲ ಹೊಲಕ್ಕೆ ಸುರಿಯೋದೆ ಸರ್. ಹೊಲಕ್ಕೆ ಅಂದ್ರೆ ಏನು ಹರಗ್ ಬಿಡ್ತೀರಾ ಅಥವಾ ಗುಣಿಗೆ ಮಾತ್ರ ಕೊಡ್ತೀರಾ? ಇಲ್ಲ, ಹೊಲಕ್ಕೆ ಪೂರ್ತಿ ಚೆಲ್ ಬಿಡ್ತೀವಿ ಸರ್. ಟ್ಯಾಕ್ಟರ್ಲ್ಲಿ ಏರ್ಸ್ಬಿಟ್ಟು ಗುಟ್ಗುಡ್ಡೆ ಬಿಟ್ಕೊಂಡು ಬಿಟ್ಕೊಂಡು ಅಲ್ಲಲ್ಲ ಕುಕ್ಕೆ ತಗೊಂಡು ಎರ್ಚ್ಬಿಡ್ತೀವಿ ಸರ್ ಹೊಲ ಪೂರ್ತಿ ಅಲ್ಲ. ಫೆಬ್ರವರಿ 3 ಶುಕ್ರವಾರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಗುಂಡ್ಲುಪೇಟೆ ತಾಲೂಕು ಪರಮಾಪುರ ಗ್ರಾಮದ ಕೃಷಿಕ ಹಾಗೂ ಕೃಷಿ ಕ್ಷೇತ್ರ ಸಹಾಯಕ ಚಂದ್ರಚೂಡಮೂರ್ತಿ. ಅದರಲ್ಲಿ ಏನು ಗೌರ್ಮೆಂಟ್ ಗೊಬ್ಬರ ಹಾಕಿದ್ರು, ಆ ಮಳೆ ಬಿದ್ದು ಇದಾರ ಅದು ಸಾರಾಂಶ ಕೊಡ್ತಿ ಇಲ್ದರ ಎಲ್ಲ ಮಳೆ ಒಂದು ಸ್ವಲ್ಪ ಕಡಿಮೆ ಆದ್ರೂ ನಾವು ಹಾಕಿದ ಬೆಳೆ ಸುಟ್ಟೋಗುತ್ತೆ. ನಮ್ಮ ಈ ದನ ಗೊಬ್ಬರ ಎಲ್ಲ ಆ ರೀತಿಯಲ್ಲಿ ಒಂದು ಸ್ವಲ್ಪ ಮಳೆ ಕಡಿಮೆ ಆದ್ರೂ ಬೆಳೆ ಚೆನ್ನಾಗಿ ಬರುತ್ತೆ. ಆಮೇಲೆ ಮಳೆ ಜಾಸ್ತಿ ಆರೋ ಬೇಗ ಬೆಳೆ ಚೆನ್ನಾಗಿ ಈ ಬೆಳೆ ಕೊಡಿದ್ರೆ ಮುಂದಲ್ಲಿ ಬೆಳೆ ಫಸಲಿಗೆ ಅರ್ವಿ ನಮ್ಮ ಈ ದನ ಗೊಬ್ಬರ ಕೊಡುತ್ತೆ. ಗೌರ್ಮೆಂಟ್ ಗೊಬ್ಬರ ಆಗಲಿ ಒಂದು ಫಸಲಿಗೆ ಕ್ಲೋಸ್ ಹೋದು. ನಾವು ಎರೆಹುಳು ತೊಟ್ಟಿ ಕೃಷಿ ಇಲಾಖೆಯಿಂದ ನಮ್ಮ ಊರಿಗೆ ಸಹಾಯ ತನಿಂದ ಎಲ್ಲ ರೈತರುಗಳಿಗೆ ಅವರು ರೈತರ ಹತ್ರ ಅಮೌಂಟ್ ಇಲ್ಲ ಅಂದ್ರೂ ನಾನೇ ಎಲ್ಲ ದುಡ್ಡಾಕಿ ಇಟ್ಟಿಗೆ ಸಿಮೆಂಟ್ ಎಲ್ಲ ತರಿಸಿ ಕಡಿಸಿಕೊಟ್ಟು ಅದ್ರಲ್ಲಿ ಓಸಿಜನ್ ಉಪಯೋಗಿಸ್ಕೊತಾರೆ, ಓಸಿಜನ್ ವೇಸ್ಟ್ ಮಾಡ್ಕೊಬಿಟ್ರು. ಫೆಬ್ರವರಿ 4 ಶನಿವಾರ